ಆಕಾಶವಾಣಿ ಮಡಿಕೇರಿ, ಸಮಯ 6:51. ಕೃಷಿ ರಂಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನೀವು ತೋಟಗಾರಿಕೆ ನೋಟುಗಳಿಕೆ ಮಾಲಿಕೆಯಲ್ಲಿ ಏಲಕ್ಕಿ ಬೆಳೆಯಲ್ಲಿ ಕಟ್ಟೆ ರೋಗದ ಹತೋಟಿ ಕುರಿತು ಡಾಕ್ಟರ್ ಹೆಚ್ ಜೆ ಅಕ್ಷಿತ ಅವರೊಡನೆ ಸಂದರ್ಶನ ಕೇಳುವಿರಿ. ಸರಣಿ ಕಾರ್ಯಕ್ರಮ ತೋಟಗಾರಿಕೆ ನೋಟುಗಳಿಕೆ. ತೋಟಗಾರಿಕಾ ಬೆಳೆಗಳ ತಾಕತ್ತು, ತೋಟಗಾರಿಕಾ ಬೆಳೆಗಳ ತಾಕತ್ತು, ಇಲ್ಲಿದೆ ವೈವಿಧ್ಯತೆಯ ಜಗತ್ತು, ಇಲ್ಲಿದೆ ವೈವಿಧ್ಯತೆಯ ಜಗತ್ತು, ನೋಡಿ ಇಳುವರಿಯ ಸಂಪತ್ತು, ನೋಡಿ ಇಳುವರಿಯ ಸಂಪತ್ತು, ಮಾಯವಾಗುತ್ತೆ ರೈತನ ವಿಪತ್ತು, ಮಾಯವಾಗುತ್ತೆ ರೈತನ ವಿಪತ್ತು, ಮಾಯವಾಗುತ್ತೆ ರೈತನ. ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ, ಮಡಿಕೇರಿ, ಕೊಡಗು ಜಿಲ್ಲೆ. ಕೇಳಿದ್ರೆ ಏಲಕ್ಕಿಯನ್ನ ಕೊಡಗಿನಲ್ಲಿ ಅನೇಕರು ಬೆಳ್ಕೊಂತ ಬಂದಿದ್ರಿ. ಈಗಲೂ ನೂರಾರು ಜನ ರೈತರು ಸಾಗುವಳಿ ಮಾಡ್ತಿದ್ದಾರೆ. ಏಲಕ್ಕಿ ಬೆಳೆಯಲ್ಲಿ ರೈತರನ್ನ ಹೆದರಿಸಿದ ಪ್ರಮುಖವಾದ ಕಾಯಿಲೆಗಳೇನೆಂದರೆ ಕಟ್ಟೆ ರೋಗ ಮತ್ತು ಕೊಕ್ಕೆ ಕಂದು ರೋಗ. ಇವತ್ತು ಕಟ್ಟೆ ರೋಗ ಕುರಿತಂತೆ ವಿಸ್ತೃತವಾಗಿ ವಿಚಾರಗಳನ್ನು ತಿಳಿಸ್ತಿದ್ದಾರೆ. ಹತೋಟಿಗಾಗಿ ಏನೇನು ಕೆಲಸಗಳು ಆಗಿದೆ ಅನ್ನೋದ್ರ ಬಗ್ಗೆ ಉಲ್ಲೇಖ ಮಾಡ್ತಿದ್ದಾರೆ. ಅಪ್ಪಂಗಳದ ಭಾರತೀಯ ಸಂಬಾರು ಬೆಳೆಗಳ ಸಂಶೋಧನಾ ಸಂಸ್ಥೆಯ ಪ್ರಾದೇಶಿಕ ಕಚೇರಿಯ ವಿಜ್ಞಾನಿಗಳಾಗಿರುವ ಡಾಕ್ಟರ್ ಹೆಚ್ ಜೆ ಅಕ್ಷಿತ ಅವರು. ಕಟ್ಟೆ ರೋಗ ಅನ್ನೋದು ಏಲಕ್ಕಿಯಲ್ಲಿ ಕಂಡು ಬರುವಂತ ಒಂದು ಪ್ರಮುಖವಾದ ರೋಗವಾಗಿದೆ. ಕಟ್ಟೆ ಅಂದ್ರೆ ನಾವು ಇಂಗ್ಲಿಷ್ ನಲ್ಲಿ ಒಂದು ಡಿಸಾರ್ಡರ್ ಅಂತ ಹೇಳ್ತೀವಿ. ಇದು ಒಂದು ವೈರಸ್ ರೋಗವಾಗಿದೆ. ಈ ರೋಗದ ಇತಿಹಾಸದ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ, ಈ ರೋಗ ನಮ್ಮ ಭಾರತದಲ್ಲಿ 1900 ಕಾಣಿಸಿಕೊಂಡಿದೆ. ಆದ್ರೆ ಅದ್ರ ಬಗ್ಗೆ ಉಲ್ಲೇಖಗಳು ಕಂಡು ಬಂದಿರೋದು 1945, ಮತ್ತು ಕರ್ನಾಟಕದಲ್ಲಿ ಇದು ಮೊದಲು ಕಂಡು ಬಂದಿದ್ದು ಏಲಕ್ಕಿಯಲ್ಲಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗ್ವಾಟೆಮಾಲಾ ಏಲಕ್ಕಿ ಕೃಷಿಯಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ಆ ದೇಶದಲ್ಲಿ 1980 ಕಟ್ಟೆ ರೋಗವು ಕಂಡು ಬಂದಿದೆ. ಕರ್ನಾಟಕದಲ್ಲಿ ಈ ರೋಗದಿಂದಾಗಿ ಹಲವಾರು ಭಾಗಗಳಲ್ಲಿ ಏಲಕ್ಕಿ ಕೃಷಿಯನ್ನು ಕೈಬಿಡಲಾಗಿದೆ, ಮತ್ತು ರೈತರು ಈ ರೋಗದ ಬಗ್ಗೆ ಏಲಕ್ಕಿ ಕೃಷಿ ಅಂದ್ರೇನೆ ಕಟ್ಟೆ ಅಂತ ಸ್ಥಿತಿ ತಲುಪಿದೆ. ಈಗ ಏಲಕ್ಕಿಯಲ್ಲಿ ಏರಿಯಾ ಕಡಿಮೆ ಆಗ್ಲಿಕ್ಕೆ ಮುಖ್ಯವಾಗಿ ಕಾರಣ ಈ ಕಟ್ಟೆ ರೋಗವು ಒಂದಾಗಿದೆ. ಈ ರೋಗದಿಂದಾಗಿ ಯಾಕೆ ರೈತರು ಅಷ್ಟೊಂದು ಭಯ ಪಡ್ತಾರೆ ಅಂದ್ರೆ, ಇಡೀ ತೋಟವೇ ನಾಶವಾಗಬಹುದು ಈ ಕಟ್ಟೆ ರೋಗದಿಂದಾಗಿ. ಅಡಿಕೆಯಲ್ಲಿ ಏಲಕ್ಕಿ ಬೆಳೆದಿರುವ ತೋಟಗಳನ್ನ ನಾವು ನೋಡಿದ್ರೆ, ಈ ರೋಗ ಏನಾದ್ರೂ ಬಂತು ಅಂದ್ರೆ ಮೊದಲನೇ ವರ್ಷದಲ್ಲಿಯೇ 10-68% ಬೆಳೆ ನಾಶವಾಗಬಹುದು. ಅದೇ ತರ ಎರಡನೇ ವರ್ಷನೂ ಈ ರೋಗ ಇದೆ ಆ ತೋಟದಲ್ಲಿ ಅಂದ್ರೆ 26-91% ಬೆಳೆ ನಾಶವಾಗುವಂತ ಪರಿಸ್ಥಿತಿ ಇರುತ್ತೆ. ಮತ್ತು ಈ ರೋಗ ಏನಾದ್ರೂ ಮೂರನೇ ವರ್ಷನೂ ಉಳಿತು ಆ ತೋಟದಲ್ಲಿ ಅಂದ್ರೆ 82-92% ಏಲಕ್ಕಿ ಬೆಳೆ ನಾಶವಾಗುತ್ತೆ. ಹಾಗೆ ಏಲಕ್ಕಿಯನ್ನೇ ಒಂದೇ ಬೆಳೆ ಬೆಳೆದಂತ ತೋಟಗಳಲ್ಲಿ ಮೊದಲನೇ ವರ್ಷ 38% ಬೆಳೆ ಹಾನಿಯಾಗುತ್ತೆ, ಮತ್ತೆ ಎರಡನೇ ವರ್ಷ 62% ಆಗುತ್ತೆ, ಮತ್ತು ಮೂರನೇ ವರ್ಷದಲ್ಲಿ 68% ಬೆಳೆ ಹಾನಿಯಾಗೋದು ಕಂಡು ಬರುತ್ತೆ. ಹಾಗಾಗಿ ರೈತರು ಈ ರೋಗ ಅಂದ್ರೇನೆ ಭಯ ಪಡುವಂತ ಪರಿಸ್ಥಿತಿ ಬಂದಿದೆ. ಗುಣಲಕ್ಷಣಗಳು ಹೇಳ್ಬೇಕು ಅಂದ್ರೆ, ಎಲ್ಲಾ ವಯಸ್ಸಿನ ಗಿಡಗಳನ್ನ ಈ ರೋಗ ಬಾಧಿಸ್ತದೆ. ಮತ್ತೆ ಆರಂಭದಲ್ಲಿ ಹೇಗಿರುತ್ತೆ ಅಂದ್ರೆ, ಬಾಧೆಗೊಳಗಾದ ಕವಲುಗಳು, ನಾವೇನು ಕಂದುಗಳು ಅಂತ ಹೇಳ್ತೀವಿ, ಅದರಲ್ಲಿ ಎಳೆಯ ಎಲೆಗಳಿರುತ್ತೆ. ಹೊಸದಾಗಿ ಬರುವಂತ ಎಲೆಗಳ ಮೇಲೆ ಫಸ್ಟ್ ಅದರದ್ದು ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಆ ಹಸಿರು ಭಾಗಗಳು ಏನಿರುತ್ತೆ ಅದೆಲ್ಲ ಬಿಳಿಸ್ಕೊಂಡು ಮಚ್ಚೆಗಳಂತೆ, ನಾವು ಕ್ಲೋರೋಟಿಕ್ ಸ್ಪಾಟ್ಸ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ, ಹಾಗೆ ಕಾಣಿಸ್ಕೊಳ್ಳಕ್ ಸ್ಟಾರ್ಟ್ ಆಗುತ್ತೆ. ನಂತರ ಆ ಮಚ್ಚೆಗಳು ತೆಳುವಾಗಿ ಬಿಳಿಸ್ಕೊಂಡು ಹಸಿರು ಬಣ್ಣದ ಪಟ್ಟೆಗಳಾಗಿ ಪರಿವರ್ತನೆ ಆಗುತ್ತೆ. ನಂತರ ಈ ಲಕ್ಷಣಗಳು ಎಲ್ಲ ಎಲೆಗಳಿಗೆ ಹರಡುತ್ತದೆ ಮತ್ತು ಕವಲುಗಳಿಗೂ ಹರಡುತ್ತದೆ. ರೋಗ ಲಕ್ಷಣಗಳು ಕಾಣಿಸ್ಕೊಂಡ ತಕ್ಷಣ ಗಿಡ ಸಾಯೋದಿಲ್ಲ, ಬೆಳವಣಿಗೆಯನ್ನು ಕುಂಠಿತ ಆಗೋದಿಲ್ಲ. ಈ ರೋಗ ಕಾಣಿಸ್ಕೊಂಡು 1-2 ವರ್ಷನಾದ್ರೂ ಬೇಕು ಗಿಡದ್ದು ಗಾತ್ರ ಕಡಿಮೆ ಆಗ್ಲಿಕ್ಕೆ. ಹಾಗೆಯೇ ರೋಗ ಕಾಣಿಸ್ಕೊಂಡ ನಂತರ ಗಿಡಗಳು ಉದ್ದ ಕಡಿಮೆ ಆಗುತ್ತೆ ಮತ್ತೆ ತೆಳುವಾಗುತ್ತೆ, ಕವಲುಗಳು ಕುಬ್ಜವಾಗ್ತವೆ ಗಿಡಗಳು. ಅದನ್ನ ನೋಡಿದ್ರೆ ನಾವು ಗೊತ್ತಾಗುತ್ತೆ ಅದರಲ್ಲಿ ವೈರಸ್ ಇದೆ ಅಂತ ಹೇಳ್ಬಿಟ್ಟು. ಮತ್ತೆ ಈ ಗಿಡಗಳು ಸಾಯಲ್ಲ, ಅದ್ರ ಇಳುವರಿ ಕಡಿಮೆ ಆಗ್ತಾ ಹೋಗುತ್ತೆ. ರೋಗ ಪ್ರಾರಂಭವಾಗಿ 3 ವರ್ಷದೊಳಗೆ 70% ಇಳುವರಿ ಕಡಿಮೆ ಆಗುತ್ತೆ. ಈ ರೋಗ ವೈರಸ್ ರೋಗ ಆಗಿರೋದ್ರಿಂದ ಇದು ಕಾರ್ಡಮಮ್ ಮೊಸಾಯಿಕ್ ವೈರಸ್ ಎಂಬ ವೈರಾಣುವಿನಿಂದ ಹರಡ್ತದೆ. ಈ ರೋಗ ಒಂದ್ ಗಿಡದಿಂದ ಇನ್ನೊಂದು ಗಿಡಕ್ಕೆ ಹರಡಲು ಅದಕ್ಕೆ ಒಂದು ವೆಕ್ಟರ್ ಅಂತ ಹೇಳ್ತೀವಿ, ಏನಾದ್ರೂ ಒಂದು ಜೀವಿ ಬೇಕು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹರಡ್ಲಿಕ್ಕೆ. ಅದಕ್ಕೆ ಬಾಳೆ ಹೇನು ಅಂತ ಹೇಳ್ತೀವಿ, ಪೆಂಟಲೋನಿಯಾ ನಿಗ್ರೋ ನರ್ವೋಸಾ ಅಂತ ಹೇಳ್ಬಿಟ್ಟು ಆ ಹೇನಿನಿಂದ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹರಡುತ್ತೆ. ಈ ಹೇನು ಹೇಗೆ ಅಂದ್ರೆ ಒಂದೇ ಒಂದು ನಿಮಿಷದಲ್ಲಿ ಅದು ಹಲವಾರು ಗಿಡಗಳಿಗೆ ಹರಡುವಂತ ಶಕ್ತಿಯನ್ನು ಹೊಂದಿರುತ್ತೆ ಈ ರೋಗವನ್ನ. ಈ ಹೇನಿನ ಎಲ್ಲಾ ಹಂತಗಳು ಅಂದ್ರೆ ಮರಿಗಳು, ರೆಕ್ಕೆ ಇರ ಹೇನುಗಳು ಮತ್ತೆ ರೆಕ್ಕೆ ಇಲ್ಲದ ವಯಸ್ಕ ಹೇನುಗಳು, ಎಲ್ಲಾ ಹಂತದ ಹೇನುಗಳು ಸಹ ಈ ರೋಗವನ್ನ ಹರಡುವಂತ ಶಕ್ತಿಯನ್ನು ಹೊಂದಿರುತ್ತವೆ. ಮತ್ತೆ ನೀವು ಕೇಳಿದ್ರೆ ಈ ರೋಗ ಕಂಡ ತಕ್ಷಣ ಹೇಗೆ ನಿರ್ವಹಣೆ ಮಾಡ್ಬೇಕು ಅಂತ ನಾವು ಮೊದಲನೇದಾಗಿ ಏನ್ ಹೇಳ್ತೀವಿ ಅಂದ್ರೆ, ವೈರಸ್ ರೋಗಕ್ಕೆ ಕಂಟ್ರೋಲ್ ಮಾಡ್ಲಿಕ್ಕೆ ಯಾವುದೇ ತರ ನಿರ್ವಹಣೆ ಕ್ರಮಗಳು ಅಂದ್ರೆ ಏನಾದ್ರೂ ಸ್ಪ್ರೇ ಮಾಡಿದ ತಕ್ಷಣ, ಸಿಂಪಡಣೆ ಮಾಡಿದ ತಕ್ಷಣ ಆ ರೋಗ ನಿಲ್ಲುತ್ತೆ ಅಂತ ಹೇಳಕ್ ಆಗಲ್ಲ, ಅಂತದ್ ಯಾವ್ದು ಇಲ್ಲ ಇದರಲ್ಲಿ ವೈರಸ್ ರೋಗಕ್ಕೆ. ಮೊದಲನೇದಾಗಿ ನಾವ್ ಏನ್ ಮಾಡ್ಬೇಕು ಅಂದ್ರೆ ಆ ತೋಟದಲ್ಲಿ ಯಾವ್ದಾದ್ರು ಒಂದ್ ಗಿಡದಲ್ಲಿ ಬಂತು ಅಂದ್ರೂ ಆ ಗಿಡವನ್ನ ಕಿತ್ತು ಪೂರ್ತಿಯಾಗಿ ನಾಶ ಮಾಡ್ಬೇಕು, ಅದನ್ನ ಸುಟ್ಟಾಕ್ಬೇಕು. ಅದನ್ನ ಸುಟ್ಟಾಕಿದ್ರೆ ಆ ರೋಗ ನೆಕ್ಸ್ಟ್ ಬೇರೆ ಗಿಡಕ್ಕೆ ಹರಡನ್ನ ತಪ್ಪಿಸಬಹುದು. ಇದನ್ನ ಹೇಗೆ ಅಂದ್ರೆ ಒಂದ್ಸರಿ ನೋಡ್ಬಿಟ್ಟು ಸುಮ್ನೆ ಆದ್ರೆ ಈ ರೋಗನ ನಾವು ತಡ್ಗಟ್ಟಕ್ ಆಗಲ್ಲ. ಹೇಗ್ ಮಾಡ್ಬೇಕು ಅಂದ್ರೆ, ಈಗ ಏಲಕ್ಕಿ ತೋಟ ಇದೆ ಅಂತ ಅಂದ್ರೆ ಪ್ರತಿ ತಿಂಗಳು ಪೂರ್ತಿ ತೋಟವನ್ನ ಒಂದ್ಸರಿ ನೋಡ್ಬೇಕು, ಎಲ್ಲಾ ಗಿಡಗಳನ್ನು ನಾವು ನೋಡ್ತಾ ಹೋಗ್ಬೇಕು, ಏನಾದ್ರೂ ಈ ರೋಗದ ಲಕ್ಷಣಗಳು ಕಾಣಿಸ್ತಾ ಇದೆಯಾ ಅಂತ ಹೇಳಿ. ಆ ತರ ರೋಗದ ಲಕ್ಷಣಗಳು ಕಂಡ್ರೆ ಆ ಗಿಡಗಳನ್ನ ಕಿತ್ತು ನಾನು ಮೊದಲು ಹೇಳಿದಂತೆ ಸುಟ್ಟು ನಾಶ ಮಾಡ್ಬೇಕು. ಮತ್ತೆ ರೋಗವಿರುವ ತೋಟದಿಂದ ನಾವು ಕಂದುಗಳನ್ನ ತರಬಾರ್ದು. ಈಗ ಯಾವ್ದೋ ಒಂದ್ ತೋಟದಲ್ಲಿ ರೋಗ ಇದೆ ಅಂತ ನಮಗೆ ಕಾಣಿಸ್ತು ಗೊತ್ತಾಯ್ತು ಅಂದ್ರೆ ತೆಗಿತಾ ಹೋಗ್ಬೇಕು, ಅದರಿಂದನು ಸಹ ಹೇನುಗಳು ಏನ್ ಹೇಳ್ತೀವೋ ಅದ್ರ ಸಂಖ್ಯೆ ಕಡಿಮೆ ಆಗ್ತದೆ. ಮತ್ತೆ ಈ ಹೇನುಗಳು ಎಫಿಡ್ಗಳ ಸಂಖ್ಯೆ ಬೇಸಿಗೆಯಲ್ಲಿ ಜಾಸ್ತಿ ಇರುತ್ತೆ, ನವೆಂಬರ್ ಇಂದ ಮೇ ವರ್ಗೂನು ಎಫಿಡ್ಗಳು ಜಾಸ್ತಿ ಆಗಿರುತ್ತೆ, ಮಳೆಗಾಲದಲ್ಲಿ ಅಷ್ಟಾಗಿರಲ್ಲ. ಹಾಗಾಗಿ ಇದು ಏನ್ ಮಾಡುತ್ತೆ ಅಂದ್ರೆ, ಎಫಿಡ್ಗಳು ಆ ಸಮಯದಲ್ಲಿ ನವೆಂಬರ್ ಇಂದ ಮೇ ವರ್ಗೂ ಒಂದ್ ಗಿಡದಿಂದ ಒಂದ್ ಗಿಡಕ್ಕೆ ಈ ರೋಗವನ್ನು ಹರಡುವ ಸಾಧ್ಯತೆ ಇರುತ್ತೆ. ಅದರಿಂದಾಗಿ ನಾವು ಆ ಸಮಯದಲ್ಲಿ ನವೆಂಬರ್ ಇಂದ ಮೇ ಸಮಯದಲ್ಲಿ ಫಿಪ್ರೋನಿಲ್ ಅಂತ ಒಂದು ಕೆಮಿಕಲ್ ಬರುತ್ತೆ, ಅದನ್ನ 1 ml 1 ಲೀಟರ್ ನೀರಿಗೆ ಅಂದ್ರೆ 200 ಲೀಟರ್ ನೀರಿಗೆ 200 ml ನಷ್ಟು ಹಾಕ್ಬಿಟ್ಟು ಅದನ್ನ ಗಿಡಗಳಿಗೆ ಸಿಂಪಡಣೆ ಮಾಡೋದ್ರಿಂದ ಈ ಎಫಿಡ್ಗಳನ್ನ ಹತೋಟಿ ಮಾಡಬಹುದು. ನಾವು ಏನು ನಿರ್ವಹಣೆ ಕ್ರಮಗಳನ್ನ ಫಾಲೋ ಮಾಡಬಹುದು, ಅದ್ರ ಜೊತೆಗೆ ರೋಗ ಬರಲೇಬಾರದು ಅಂದ್ರೆ ತಡೆಯಬೇಕು ಅಂತ ಅಂದ್ರೆ ಆ ರೋಗ ನಿರೋಧಕ ಶಕ್ತಿ ಇರುವಂತಹ ಗಿಡಗಳನ್ನ ತಳಿಗಳನ್ನ ಬೆಳೆಯೋದು ಮುಖ್ಯ. ಹಾಗಾಗಿ ನಮ್ಮ ಸಂಸ್ಥೆಯಿಂದ 2 ತಳಿಗಳನ್ನ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುವ ತಳಿಗಳನ್ನ ಅಭಿವೃದ್ಧಿ ಪಡಿಸಲಾಗಿದೆ, ಅವುಗಳನ್ನು ಸಹ ಬೆಳೆಯೋದ್ರಿಂದ ಈ ರೋಗ ಅಷ್ಟಾಗಿ ಕಾಣಿಸ್ಕೊಳ್ಳಲ್ಲ. ಈ ರೋಗ ಬರದಂತೆ ನಮ್ಮ ಸಂಸ್ಥೆಯಿಂದ 2 ತಳಿಗಳನ್ನ ಅಭಿವೃದ್ಧಿ ಪಡಿಸಲಾಗಿದೆ. ಮೊದಲನೇದಾಗಿ IASR ವಿಜೇತ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಂದು ಅಪ್ಪಂಗಲ 2 ಅಂತ ಹೇಳ್ಬಿಟ್ಟು. ಈ IASR ವಿಜೇತ ತಳಿಯನ್ನ ಹೇಗೆ ಅಭಿವೃದ್ಧಿ ಪಡಿಸಿದ್ರು ಅನ್ನೋದನ್ನ ಮೊದಲನೇದಾಗಿ ಹೇಳ್ತೀನಿ. ಮೊದಲನೇದಾಗಿ ಈ ತಳಿಯನ್ನ ಅಭಿವೃದ್ಧಿ ಪಡಿಸಕ್ಕೆ ಕಾರ್ಯವನ್ನ ಸ್ಟಾರ್ಟ್ ಮಾಡಿದ್ದು 1986-88 ಆ ವರ್ಷದಲ್ಲಿ ಏನ್ ಮಾಡಿದ್ರು ಅಂದ್ರೆ, ಉತ್ತರ ಕನ್ನಡ, ಚಿಕ್ಕಮಗಳೂರು, ಹಾಸನ ಕರ್ನಾಟಕದಲ್ಲಿ ಮತ್ತೆ ಕೇರಳದಲ್ಲಿ ವಯನಾಡು, ಮಲಪ್ಪುರಮು ಮತ್ತೆ ಇಡುಕ್ಕಿ ಮತ್ತೆ ನೀಲಗಿರಿಸು, ಮಧುರೈ, ಕೊಯಂಬತ್ತೂರು ತಮಿಳುನಾಡಿನಲ್ಲಿ, ಹಾಗೆ ಅರಣ್ಯ ಪ್ರದೇಶಗಳು ಆಗುಂಬೆ ಕರ್ನಾಟಕದಲ್ಲಿ ಮತ್ತೆ ಪಾಲಕ್ಕುಡಿ ಕೇರಳದಲ್ಲಿ ಹಾಗೂ ತಮಿಳುನಾಡಿನ ಕೆಲವು ಅರಣ್ಯ ಪ್ರದೇಶಗಳಲ್ಲಿ ಎಲ್ಲೆಲ್ಲಿ ಏಲಕ್ಕಿ ಕಂಡು ಬರ್ತಿತ್ತೋ ಆ ಪ್ರದೇಶಗಳಲ್ಲಿ ಸರ್ವೆ ಮಾಡ್ಬಿಟ್ಟು ಇಲ್ಲಿಯ ವಿಜ್ಞಾನಿಗಳು ಅಲ್ಲಿ ಕಟ್ಟೆ ರೋಗದಿಂದ ಪಾರಾದ ಗಿಡಗಳನ್ನ ಆಯ್ಕೆ ಮಾಡಿದ್ರು. ಅವರು ಸುಮಾರು 134 ಗಿಡಗಳನ್ನ ಆಯ್ಕೆ ಮಾಡಿದ್ರು. ಆಯ್ಕೆ ಮಾಡಿ ಆ ಗಿಡಗಳನ್ನ ಅಪ್ಪಂಗಲದಲ್ಲಿ ತಂದು ಅವುಗಳಿಗೆ ಕೃತಕವಾಗಿ ಕಟ್ಟೆ ರೋಗಕ್ಕೆ ಇವ್ಯಾಲ್ಯುವೇಟ್ ಮಾಡಲಾಯಿತು, ಅದನ್ನ ಮೌಲ್ಯಮಾಪನ ಮಾಡಲಾಯಿತು. ಆ ಗಿಡಕ್ಕೆ ಕಟ್ಟೆ ರೋಗ ಬರುವಂತೆ ಮಾಡಿ ಅದು ಏನಾದ್ರೂ ಆ ಕಟ್ಟೆ ರೋಗವನ್ನ ತಗೊಳ್ಳುತ್ತಾ ಅನ್ನೋದನ್ನ ನೋಡಕ್ಕೆ ಇವ್ಯಾಲ್ಯುವೇಟ್ ಮಾಡಲಾಯಿತು. ಅದರಲ್ಲಿ ಬದುಕುಳಿದ ಗಿಡಗಳನ್ನ ರೋಗಗ್ರಸ್ತ ತಾಕುಗಳು, ಈಗೇನು ಈ ತೋಟದಲ್ಲಿ ರೋಗ ಬರುತ್ತೆ, ಈ ಫೀಲ್ಡ್ ಅಲ್ಲಿ ರೋಗ ಬರುತ್ತೆ ಅಂತ ಇರುತ್ತಲ್ವಾ, ಆ ರೋಗಗ್ರಸ್ತವಾದ ತಾಕುಗಳಲ್ಲಿ 6 ವರ್ಷ ಬೆಳೆಯಲಾಯಿತು, ಏನಾದ್ರೂ ಆ ತೋಟದಲ್ಲಿ ತಳಿನ ಹಾಕಿರೋದ್ರಿಂದ ರೋಗ ಬರುತ್ತಾ ಅನ್ನೋದನ್ನ ನೋಡೋದಕ್ಕೋಸ್ಕರ. ಅದರಲ್ಲಿ 19 ಗಿಡಗಳು ಉಳ್ಕೊಂಡು ಆ ರೋಗನ ತಗೊಳ್ದಲ್ಲೇನೆ, ವೈರಸ್ ರೋಗವನ್ನ ತಗೊಳ್ದಲ್ಲೇನೆ, ಕಟ್ಟೆ ರೋಗವನ್ನ ಆ ಗಿಡಗಳನ್ನ ಅಪ್ಪಂಗಲದಲ್ಲಿ, ವಿರಾಜಪೇಟೆ, ಮದೆನಾಡು ಮತ್ತು ಶಿರ್ಸಿಯಲ್ಲಿ ಬೆಳೆಸಿ ಅದನ್ನ ಸ್ಕ್ರೀನ್ ಮಾಡಲಾಯಿತು. ಅಲ್ಲಿನೂ ಸಹ ನಾವು ಕಟ್ಟೆ ರೋಗವನ್ನ ಕಾಣಬಹುದು, ಈ ಎಲ್ಲ ಪ್ರದೇಶಗಳಲ್ಲೂ ಏನಾದ್ರೂ ರೋಗನ ತಗೊಳುತ್ತಾ ಅಂತ ಹೇಳ್ಬಿಟ್ಟು. ಆಮೇಲೆ ಈ 19 ಗಿಡಗಳಲ್ಲಿ ಒಂದು ಗಿಡ NKE12 ಅಂತ ಹೇಳ್ಬಿಟ್ಟು, NKE12 ಅಂದ್ರೆ ನ್ಯಾಚುರಲ್ ಕಟ್ಟೆ ಎಸ್ಕೇಪ್ ಅಂತ ಹೇಳಿ, ಅದು ಉತ್ತಮ ಇಳುವರಿಯನ್ನು ನೀಡ್ತಿತ್ತು ಮತ್ತೆ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿತ್ತು ಕಟ್ಟೆ ರೋಗಕ್ಕೆ. ಆ ತಳಿಯನ್ನ ISR ವಿಜೇತ ಅಂತ ಹೇಳಿ ಗುರುತಿಸಲಾಯಿತು. ಆ ತಳಿಯನ್ನ 2001 ಬಿಡುಗಡೆ ಮಾಡಲಾಯಿತು ISR ವಿಜೇತ ಅಂತ ಹೇಳ್ಬಿಟ್ಟು. ಈ ISR ವಿಜೇತ ತಳಿಯು ಮಲಬಾರ್ ಪ್ರಭೇದಕ್ಕೆ ಸೇರಿದಾಗಿದೆ. ಏಲಕ್ಕಿಯಲ್ಲಿ 3 ಪ್ರಭೇದಗಳಿವೆ, ಮಲಬಾರ್, ಮೈಸೂರು ಮತ್ತೆ ವಳುಕ ಅಂತ ಹೇಳ್ಬಿಟ್ಟು. ನಮ್ಮ ಕರ್ನಾಟಕದಲ್ಲಿ ಹೆಚ್ಚಾಗಿ ಬೆಳೆಯುವುದು ಮಲಬಾರ್ ಪ್ರಭೇದದ ತಳಿಗಳಾಗಿದೆ. ಮಲಬಾರ್ ಅಂದ್ರೆ ಈ ಕೊತ್ತುಗಳನ್ನ ನಾವು ನೋಡಿ ಹೇಳ್ಬೋದು ಬೇರೆ ಬೇರೆ ಪ್ರಭೇದಗಳನ್ನ. ಇದರಲ್ಲಿ ಕೊತ್ತುಗಳು ನೆಲದ ಮೇಲೆ ಹಾಸದಂತೆ ಇರುತ್ತವೆ ಮಲಬಾರ್ ಪ್ರಭೇದದಲ್ಲಿ. ಅದೇ ಮೈಸೂರು ಪ್ರಭೇದದಲ್ಲಿ ಕೊತ್ತುಗಳು ಎರೆಕ್ಟ್ ಅಂತ ಹೇಳ್ತೀವಿ, ಮೇಲಕ್ಕೆ ನಿಂತ್ಕೊಂಡಂಗೆ ಇರುತ್ತೆ. ಅದೇ ಒಳುಕ ಅಂತ ಇನ್ನೊಂದು, ನಾವೇನು ಜಿಜಿ ಈಗ ನೆಲ್ಯಾಣಿ ಅಂತ ಎಲ್ಲ ಬೆಳೀತಾ ಇದಾರಲ್ವಾ, ಅದ್ರದ್ದು ಕೊತ್ತುಗಳು ಸ್ವಲ್ಪ ಬಾಗಿದಂತೆ ಇರುತ್ತೆ, ನೆಲದ ಮೇಲೂ ಇರಲ್ಲ, ಎರೆಕ್ಟ್ ಆಗಿ ಇರಲ್ಲ, ನಿಂತಿರೋಂಗೂ ಇರಲ್ಲ, ಸೆಮಿ ಎರೆಕ್ಟ್ ಅಂತ ಹೇಳ್ತೀವಿ, ಅದನ್ನ ಒಳುಕ ಟೈಪ್ ಅಂತ ಹೇಳ್ತೀವಿ. ಇದು ಮಲಬಾರ್ ಪ್ರಭೇದಕ್ಕೆ ಸೇರಿದ ತಳಿಯಾಗಿದೆ ಮತ್ತು ಈ ತಳಿ ಸರಾಸರಿ 643 ಕೆಜಿ ಒಂದು ಹೆಕ್ಟೇರ್ಗೆ ಇಳುವರಿಯನ್ನು ಕೊಡುತ್ತೆ. ಹಾಗೆ ಪೊಟೆನ್ಶಿಯಲ್ ಈಲ್ಡ್ ಇದರಲ್ಲಿ 979 ಕೆಜಿಯಷ್ಟು ಸಹ ಪಡೆಯಬಹುದು ನಾವು ಒಂದು ಹೆಕ್ಟೇರ್ಗೆ. ಮತ್ತೆ ಈ ತಳಿಯನ್ನ ನಾವು ಎಲ್ಲೆಲ್ಲಿ ಕಟ್ಟೆ ರೋಗ ಬಾಧೆ ಇರುತ್ತೋ ಅಂತ ಜಾಗಗಳಲ್ಲಿ, ಸಾಧಾರಣದಿಂದ ಹೆಚ್ಚು ನೆರಳಿರುವ ಪ್ರದೇಶಗಳಲ್ಲಿ ಬೆಳೆಯಬಹುದಾಗಿದೆ. ನೆರಳು ತುಂಬಾ ಕಡಿಮೆ ಇರುವ ಪ್ರದೇಶಗಳಲ್ಲಿ ಇದು ಬೆಳೆಯೋ ಸ್ವಲ್ಪ ಕಷ್ಟ, ಅದರಲ್ಲಿ ಎಲೆ ಚುಕ್ಕಿ ರೋಗ ಆ ತರದ ರೋಗಗಳು ಬರುವ ಸಾಧ್ಯತೆ ಇರುತ್ತೆ. ಬಿಸಿಲು ಜಾಸ್ತಿ ಇರಬಾರ್ದು, ನೆರಳು ಸ್ವಲ್ಪ ಜಾಸ್ತಿ ಇದ್ರಷ್ಟು ಒಳ್ಳೇದು ಈ ತಳಿಯನ್ನು ಬೆಳೀಲಿಕ್ಕೆ. ಗಿಡವನ್ನು ನಾವು ಮೇ ಜೂನ್ ಸಮಯದಲ್ಲಿ, ಅಂದ್ರೆ ಮಳೆ ಯಾವಾಗ ಸ್ಟಾರ್ಟ್ ಆಗುತ್ತಲ್ಲ ಆ ಸಮಯದಲ್ಲಿ ಗಿಡನ ನೆಡಕ್ಕೆ ಸ್ಟಾರ್ಟ್ ಮಾಡಬಹುದು. ಗುಂಡಿಗಳನ್ನ ತಯಾರು ಮಾಡಿಕೊಂಡು ಗಿಡಗಳನ್ನ ತಗೊಂಡು ಹೋಗಿ ನೆಡ್ಬೇಕಾಗುತ್ತೆ. ಒಂದು ಗಿಡವನ್ನು ನೆಟ್ಟ ನಂತರ ಅದಕ್ಕೆ ಒಂದು ಕೋಲ್ನ ನೆಟ್ಬಿಟ್ಟು ಆಧಾರ ಕೊಡಬೇಕು, ಯಾಕೆಂದ್ರೆ ಅದು ಗಿಡ ಏನಾದ್ರೂ ಗಾಳಿ ಜಾಸ್ತಿ ಆಗಿದ್ರೆ ಅದು ಬೀಳುವಂತ ಸಂಭವಗಳಿರುತ್ತೆ. ಹಾಗಾಗಿ ಗಿಡಕ್ಕೆ ಆಧಾರವನ್ನ ನೀಡಿ ಅದರ ಬುಡದಲ್ಲಿ ಹೊದಿಕೆಯನ್ನ ನೀಡಬೇಕಾಗುತ್ತೆ. ಈ ತರ ಹೊದಿಕೆಯನ್ನ ಇಟ್ಟ ನಂತರ ಹೇಗಿದ್ರು ಆ ಸಮಯದಲ್ಲಿ ಮಳೆ ಇರುತ್ತೆ, ಜಾಸ್ತಿ ನೀರು ನಿಲ್ಲದಿಲ್ದಂಗೆ ನೋಡ್ಕೊಬೇಕು ಗುಂಡಿಯ ಹತ್ತಿರದಲ್ಲಿ, ಇಲ್ಲಾಂದ್ರೆ ಅದಕ್ಕೆ ಏನಾದ್ರೂ ಕೊಳೆ ರೋಗ ಆತರ ಬರುವಂತ ಸಂಭವಗಳಿರುತ್ತೆ. 15-20 ದಿನಗಳಿಗೆ ಅಥವಾ 25-30 ದಿನಗಳಿಗೊಮ್ಮೆ ನಾವು 19-all ಕಾಂಪ್ಲೆಕ್ಸ್ ಫರ್ಟಿಲೈಸರ್ ನ ಹಾಕ್ತಾ ಹೋಗ್ಬೇಕು. ಅದು ಹಾಕೋದ್ರಿಂದ ಗಿಡದ ಬೆಳವಣಿಗೆಯು ಚೆನ್ನಾಗಿರುತ್ತೆ ಮತ್ತೆ ಕಂದುಗಳು ಜಾಸ್ತಿ ಬರ್ತಾ ಹೋಗುತ್ತೆ. ಅದೇ ತರದಾಗಿ ಆ ಗಿಡಗಳಿಗೆ ಮೈಕ್ರೋ ನ್ಯೂಟ್ರಿಯಂಟ್ ಅಂತ ಬರುತ್ತೆ, ನಮ್ದೆ ISR ದು ಮೈಕ್ರೋ ನ್ಯೂಟ್ರಿಯಂಟ್ ಇದೆ ಏಲಕ್ಕಿಗೆ ಅಂತಾನೆ ಹೇಳ್ಬಿಟ್ಟು, ಆ ಮೈಕ್ರೋ ನ್ಯೂಟ್ರಿಯಂಟ್ ಅನ್ನು ಸಿಂಪಡಣೆ ಮಾಡಬಹುದು, ಅದರಿಂದ ಸಹ ಗಿಡದ ಬೆಳವಣಿಗೆ ಚೆನ್ನಾಗುತ್ತೆ. ಮತ್ತೆ ಮಳೆ ನಿಂತ ನಂತರ ಹೊಸ ಗಿಡಗಳಾಗಿರೋದ್ರಿಂದ ಸ್ವಲ್ಪ ಅದಕ್ಕೆ ನೀರಾವರಿಯನ್ನು ಕೊಡ್ತಾ ಹೋಗ್ಬೇಕು, ಮತ್ತೆ ಹಾಗೆ ಗೊಬ್ಬರನು 19-all ಒಂದು ತಿಂಗಳಿಗೊಮ್ಮೆ ಕೊಡೋದ್ರಿಂದ ಕಂದುಗಳ ಸಂಖ್ಯೆಯು ಜಾಸ್ತಿ ಆಗ್ತಾ ಹೋಗುತ್ತೆ. ಮೊದಲನೇ ವರ್ಷದಲ್ಲಿ ನಾವು ಎಷ್ಟು ಕಂದುಗಳನ್ನ ಮಾಡ್ತೀವೋ ಅದೇ ತರ ನಮಗೆ ಮುಂದಿನ ವರ್ಷದಿಂದ ಇಳುವರಿಯು ಹೆಚ್ಚಾಗುತ್ತೆ. ಹಾಗಾಗಿ ಮೊದಲನೇ ವರ್ಷ ನಾವು ಏನ್ ಮಾಡ್ಬೇಕು ಅಂದ್ರೆ ಕಂದುಗಳನ್ನ ಹೆಚ್ಚಿಸೋ ಕಡೆ ಗಮನವನ್ನ ಕೊಡ್ಬೇಕಾಗುತ್ತೆ. ಹಾಗಾಗಿ ಒಂದು ವರ್ಷದಲ್ಲಿ 15-25 ಕಂದುಗಳ ಬೆಳವಣಿಗೆ ಆದ್ರೂ ಉತ್ತಮವಾಗಿರುತ್ತೆ. ಬೆಳೆ ಬೆಳೆಯಕ್ಕೆ ಮೇನ್ ಆಗಿ ಇದಕ್ಕೆ ಎಷ್ಟು ಅಂತರ ಕೊಡ್ಬೇಕು ಅಂತಂದ್ರೆ 2x2 ಅಷ್ಟು ಅಂತರ ಕೊಡ್ಬೇಕು ಗಿಡದಿಂದ ಗಿಡಕ್ಕೆ, ಮತ್ತೆ ಒಂದು ರೋದಿಂದ ಒಂದು ರೋಗೆ ಈ ಮಲಬಾರ್ ಜಾತಿಗೆ ಸೇರಿರೋದ್ರಿಂದ ವಿಜೇತ ತಳಿಗೆ. ಈ ತಳಿಯನ್ನ ನೆಡ್ಬೇಕಾದ್ರೆ ಎಷ್ಟು ಆಳದ ಗುಂಡಿಯನ್ನು ತೋಡ್ಬೇಕು ಮತ್ತೆ ಯಾವ ರೀತಿ ಗೊಬ್ಬರವನ್ನ ಹಾಕ್ಬೇಕು? ನೆಡುವ ಮೊದಲು 45 cm ಉದ್ದ ಅಗಲ ಇರುವಂತಹ ಗುಂಡಿಯನ್ನು ತೆಗೆದು ಅದರಲ್ಲಿ ನಾವು ಸಗಣಿ ಗೊಬ್ಬರ ಅದ್ರ ಜೊತೆಗೆ ಟ್ರೈಕೋಡರ್ಮಾವನ್ನು ಮಿಕ್ಸ್ ಮಾಡ್ಬಿಟ್ಟು ಅದಕ್ಕೆ ಸ್ವಲ್ಪ ನಿಮ್ ಕೇಕ್ನ ಒಂದು 10-15 gram ಹಾಕ್ಬಿಟ್ಟು ಗಿಡ ನೆಡಕ್ಕೆ ತಯಾರಿ ಮಾಡಬಹುದು. ಹೊಸ ಕಂದುಗಳನ್ನ ನೆಡೋದಿಕ್ಕೆ ಆಯ್ಕೆ ಯಾವ ರೀತಿ ಮಾಡ್ಕೊಳ್ಬೇಕು? ಕಂದುಗಳನ್ನ ನೆಡ್ಲಿಕ್ಕೆ ನಾವೇನ್ ತಗೊಳ್ತೀವೋ ಅದು ಬೆಳೆದಿರುವಂತ ಒಂದು ಕಂದಿರುತ್ತೆ, ಅದನ್ನ ಮದರ್ ಪ್ಲಾಂಟ್ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಒಂದು ಚಿಕ್ಕ ಗಿಡ ಬರ್ತಾ ಇರುತ್ತೆ ಹೊಸದಾಗಿ, ಅದನ್ನ ಸೇರಿಸಿ ಒಂದು ಕಂದು ಅಂತ ಹೇಳ್ತೀವಿ, ಬೆಳೆಯಕ್ಕೆ ಉಪಯೋಗಿಸುವಂತ ಒಂದು ಕಂದು. ನಾವು ಯಾವಾಗ್ಲೂ ಗಿಡ ಆಯ್ಕೆ ಮಾಡುವಾಗ ಅದನ್ನ ನೋಡ್ಕೊಬೇಕು, ಒಂದು ತಾಯಿ ಗಿಡದ ಜೊತೆಗೆ ಒಂದು ಚಿಕ್ಕ ಮರಿ ಗಿಡ ಬರ್ತಾ ಇರ್ಬೇಕು. ಆ ಮರಿ ಗಿಡ ಬರ್ತಿರುವಂತ ಮಾತ್ರ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಗಿಡನ ಬೆಳೆಯಕ್ಕೆ ತಗೊಳ್ಳುವಾಗ. ನೆಟ್ಟಂತಹ ಹೊಸ ಕಂದುಗಳನ್ನ ಪೋಷಣೆ ಮತ್ತು ಪಾಲನೆ ಹೇಗೆ ಮಾಡ್ಬೇಕು? ನಾನು ಅದಕ್ಕೆ ಹೇಗೆ ರಸಗೊಬ್ಬರಗಳನ್ನ ಕೊಡ್ಬೇಕು ಅನ್ನೋದನ್ನ ಮೊದಲೇ ಹೇಳಿದೀನಿ. ಪ್ರತಿ ತಿಂಗಳಿಗೆ ನಾವು ಸ್ವಲ್ಪ ಸ್ವಲ್ಪ 19-all ಕೊಡ್ತಾ ಹೋದ್ರೆ ಆಗುತ್ತೆ ಕಾಂಪ್ಲೆಕ್ಸ್ ಫರ್ಟಿಲೈಸರ್ನ, ಮತ್ತೆ ಅದ್ರ ಜೊತೆಗೆ ಯಾವಾಗ ಮಳೆ ಇರಲ್ವೋ ಅದಕ್ಕೆ ನೀರನ್ನ ಕೊಡ್ತಾ ಹೋಗ್ಬೇಕು. ಅದೇ ತರ ಇದರಲ್ಲಿ ಒಂದು ಶೂಟ್ ಫ್ಲೈ ಅಂತ ಬರುತ್ತೆ, ನಾವು ಹೊಸದಾಗಿ ಪ್ಲಾಂಟಿಂಗ್ ಮಾಡಿದಾಗ ಅದು ಬರದೇ ಇರೋ ತರ ಫಿಪ್ರೋನಿಲ್ ಅಂತ ಹೇಳ್ಬಿಟ್ಟು ಒಂದು ಕೆಮಿಕಲ್ ಬರುತ್ತೆ, ಅದನ್ನು ಸ್ಪ್ರೇ ಮಾಡ್ಕೋಬೇಕು. ಇಲ್ಲಾಂದ್ರೆ ಹೊಸದಾಗಿ ಏನು ಸುಳಿಗಳು ಬರ್ತಾ ಹೋಗುತ್ತೆ, ಕಂದುಗಳು ಕೀಟದ ಹಾವಳಿಯಿಂದ ಸಾಯ್ತಾ ಹೋಗುತ್ತೆ, ಆತರ ಸಾಯೋದ್ರಿಂದ ನಮಗೆ ಕಂದುಗಳ ಸಂಖ್ಯೆ ಹೆಚ್ಚಾಗುವುದಿಲ್ಲ. ಹಾಗಾಗಿ ನಾವೇನ್ ಮಾಡ್ಬೇಕು ಅಂದ್ರೆ ಫಿಪ್ರೋನಿಲ್ 1 ml 1 L ನೀರಿಗೆ, ಅಂದ್ರೆ 200 ml 200 L ನೀರಿನಲ್ಲಿ ಬೆರೆಸಿ ಅದನ್ನು ಸಿಂಪಡಣೆ ಮಾಡ್ಬೇಕಾಗುತ್ತೆ. ಮಳೆ ನಿಂತ ನಂತರ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಸಮಯದಲ್ಲಿ ಇದು ಶೂಟ್ ಫ್ಲೈ ನಾವು ನೋಡಬಹುದು. ಏನಾಗ್ತಾ ಇರುತ್ತೆ ಅಂದ್ರೆ ಹೊಸದಾಗಿ ಬಂದಂತ ಸುಳಿಗಳು ಒಣಗಕ್ ಸ್ಟಾರ್ಟ್ ಆಗುತ್ತೆ, ನಾವು ಎಳ್ದಿದ ತಕ್ಷಣ ಬಂದ್ಬಿಡುತ್ತೆ ಹೊಸದಾಗಿ ಬಂದಿರುವಂತ ಗಿಡಗಳು, ಅದನ್ನೊಂದು ನೋಡ್ಕೊಬೇಕಾಗುತ್ತೆ. ಮತ್ತೆ ಮೊದಲನೇ ವರ್ಷದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಅದರಿಂದ ಬರುವಂತಹ ಹೂ ಗೊಂಚಲುಗಳನ್ನ ಬಿಡಬಾರ್ದು ಅದರಲ್ಲಿ. ಯಾಕೆಂದ್ರೆ ನಮಗೆ ಮೊದಲನೇ ವರ್ಷ ಎಷ್ಟು ಕಂದುಗಳು ಬರುತ್ತೋ ಅಷ್ಟು ಇಳುವರಿ ಎರಡನೇ ವರ್ಷ ಮೂರನೇ ವರ್ಷಕ್ಕೆ ಜಾಸ್ತಿ ಆಗುತ್ತೆ. ಮೊದಲನೇ ವರ್ಷ ನಾವು ಬರೀ ಕಂದುಗಳನ್ನ ಹೆಚ್ಚಿಸೋದ್ರ ಕಡೆ ಗಮನ ಕೊಡ್ಬೇಕಾಗುತ್ತೆ. ಹಾಗಾಗಿ ಹೊಸದಾಗಿ ಹೂ ಗೊಂಚಲುಗಳು ಏನ್ ಬರ್ತಾ ಇರುತ್ತೋ ಅದನ್ನ ತೆಗೆದು ಹಾಕೋದು ಉತ್ತಮ. ಹಾಗಾಗಿ ಗಿಡ ಏನಾಗುತ್ತೆ ಅಂದ್ರೆ ಅದರಲ್ಲಿ ವೆಜಿಟೇಟಿವ್ ಗ್ರೋತ್ ಜಾಸ್ತಿ ಆಗುತ್ತೆ, ನಾವು ರಿಪ್ರೊಡಕ್ಟಿವ್ ಸ್ಟೇಜ್ ಗೆ ಹೋಗೋದನ್ನ ತಪ್ಪಿಸಬೇಕಾಗುತ್ತೆ ಮೊದಲನೇ ವರ್ಷದಲ್ಲಿ. ಎರಡನೇ ವರ್ಷದಿಂದ ಅದರಲ್ಲಿ ಹೂ ಬಿಡೋದನ್ನ ಬಿಡಬಹುದು ನಾವು. ನೀವು ಹೇಳಿದ್ರಿ ಹೊಸದಾಗಿ ನೆಟ್ಟ ಕಂದುಗಳಲ್ಲಿ ಶೂಟ್ ಫ್ಲೈಸ್ ಕೀಟದ ಬಾಧೆ ಕಾಣಿಸುತ್ತೆ ಅಂತ, ಇದು ಎಲ್ಲಾ ಗಿಡಗಳಿಗೂ ಬಂದೇ ಬರುತ್ತೋ ಅಥವಾ ವಿಜೇತ ತಳಿಗೆ ಮಾತ್ರ ಬರುತ್ತಾ? ಇಲ್ಲ ಮೇಡಮ್, ಇದು ಎಲ್ಲಾ ತಳಿಗಳಲ್ಲೂ ಕಂಡು ಬರುತ್ತೆ. ಈಗ ಏನಾಗುತ್ತೆ ಅಂದ್ರೆ ನಾವು ಮಳೆಗಾಲದಲ್ಲಿ ಮಳೆ ಇರೋ ಸಮಯದಲ್ಲಿ ಅಷ್ಟಾಗಿ ಇದು ಕೀಟದ ಹಾವಳಿ ಇರಲ್ಲ. ಯಾವಾಗ ಮಳೆ ನಿಂತು ನಮ್ಗೆ ಸ್ವಲ್ಪ ಬಿಸಿಲು ಬರಕ್ಕೆ ಸ್ಟಾರ್ಟ್ ಆಗುತ್ತೋ ಆಗ ಈ ಕೀಟದ ಹಾವಳಿ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಗಿದ ತಕ್ಷಣ ನಾವು ಈ ತರ ಸ್ಪ್ರೇ ತಗೊಳ್ಳೋದ್ರಿಂದ ಆ ಕೀಟವನ್ನ ಹತೋಟಿ ಮಾಡಬಹುದು. ಈ ಕೀಟನ ಹತೋಟಿ ಮಾಡ್ಲಿಲ್ಲ ಅಂದ್ರೆ ನೆಟ್ಟಿದ್ದು ನಮ್ಗೆ ಅದರಿಂದ ಏನು ಫಲ ಸಿಗೋದಿಲ್ಲ. ಯಾಕೆಂದ್ರೆ ಬಂದಿರುವಂತ ಕಂದುಗಳನ್ನೆಲ್ಲ ಕೀಟ ತಿಂದಾಗ್ತಾ ಹೋಗುತ್ತೆ, ಗಿಡದಿಂದ ಕಂದುಗಳು ಬರೋದು ನಿಂತು ಹೋಗ್ಬಿಡುತ್ತೆ. ಹಾಗಾಗಿ ಇನ್ನೊಂದ್ ಏನ್ ಮಾಡ್ಬೇಕು ಅಂದ್ರೆ ಪಿಪ್ರೋನಿಲ್ ನಾನು ಏನ್ ಹೇಳಿದ್ನು ಅದನ್ನ ಸಿಂಪಡಣೆ ಮಾಡೋದ್ರ ಜೊತೆಗೆ ನಾವು ಸ್ವಲ್ಪ ನೀರ್ ಕೊಡ್ತಾ ಹೋಗ್ಬೇಕು ಹೊಸ ಗಿಡಗಳಿಗೆ. ಡಾಕ್ಟರ್ ಅಕ್ಷಿತಾ ಅವರೇ, ಹೊಸ ಗಿಡಗಳನ್ನು ನೆಟ್ಟ ವರ್ಷ ಗಿಡದ ನಿರ್ವಹಣೆ ಹೇಗೆ ಮಾಡಬೇಕು ಅಂತ ಬಹಳಷ್ಟು ವಿಷಯಗಳನ್ನ ತಿಳಿಸಿದ್ರಿ. ಅದರ ನಂತರ ಗಿಡಗಳನ್ನ ನೆಟ್ಟ ಮೇಲೆ ಮುಂದಿನ ವರ್ಷಗಳಲ್ಲಿ ಈ ಗಿಡಗಳ ನಿರ್ವಹಣೆ ಇದೇ ರೀತಿ ಇರ್ತದೆ ಅಥವಾ ಬೇರೆ ಇನ್ಯಾವ ರೀತಿಯ ಕ್ರಮಗಳನ್ನ ಕೈಗೊಳ್ಬೇಕು ಅಂತ ತಿಳಿಸ್ಕೊಡ್ತೀರಾ? ಮುಂದಿನ ವರ್ಷಗಳಲ್ಲಿ ಹೇಗ್ ಮಾಡ್ತಾ ಹೋಗ್ಬೇಕು ಅಂತ ಅಂದ್ರೆ, ಪ್ರತಿ ಬಾರಿಯೂ ನಾವು ಮಳೆ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಅಂದ್ರೆ ಮೇ ಜೂನ್ ನಲ್ಲಿ ಗಿಡಗಳಿಗೆ ರಸಗೊಬ್ಬರವನ್ನು ನೀಡಬೇಕಾಗುತ್ತೆ. ರಸಗೊಬ್ಬರ ಹೇಗೆ ಅಂತ ಅಂದ್ರೆ, ಒಂದು ಹೆಕ್ಟೇರ್ ಗೆ 75-75 150 ಕೆಜಿ ಅಷ್ಟು ಎನ್ಪಿಕೆಯನ್ನು ಕೊಡಬೇಕಾಗುತ್ತೆ ಒಂದು ವರ್ಷಕ್ಕೆ. ಅದು ನಾವು ಎರಡ್ ಸರಿ ಕೊಡೋದಾದ್ರೆ ಮಳೆಯಾಶ್ರಿತ ಬೆಳೆ ಆಗಿದ್ದಲ್ಲಿ, ಅದೇ ತರ ನಾವು ಮೂರ್ ಸರಿ ನಮ್ಮಲ್ಲಿ ನೀರ್ ಪೂರೈಸಕ್ಕೆ ಆಗುತ್ತೆ ಅಂತ ಅಂದ್ರೆ 125-150 ಕೆಜಿ ಎನ್ಪಿಕೆಯನ್ನು ಒಂದು ವರ್ಷಕ್ಕೆ ನೀಡಬೇಕಾಗುತ್ತೆ. ಇದನ್ನ ಮೂರು ಸ್ಪ್ಲಿಟ್ ಅಲ್ಲಿ ಅಂದ್ರೆ ಮೂರ್ ಸರಿ ಕೊಡಬೇಕಾಗುತ್ತೆ ಗಿಡಗಳಿಗೆ. ಅದ್ರ ಜೊತೆಗೆ 5 ಕೆಜಿಯಷ್ಟು ಕೊಟ್ಟಿಗೆ ಗೊಬ್ಬರವನ್ನ ಟ್ರೈಕೋಡರ್ಮಾವನ್ನು ಮಿಕ್ಸ್ ಮಾಡಿ ಅದನ್ನ ಕೊಟ್ಟು ಗಿಡಗಳ ಬುಡಕ್ಕೆ ಮಣ್ಣು ಏರಿಸ್ಬಿಟ್ಟು ತರಗಲೆಗಳ ಹೊದಿಕೆಯನ್ನ ನೀಡಬೇಕಾಗುತ್ತೆ. ಮತ್ತೆ ಅದೇ ತಿಂಗಳಿನಲ್ಲಿ ಮೇ ಜೂನ್ ನಲ್ಲಿ ನಾವು 1% ಬೋಳೋ ದ್ರಾವಣವನ್ನ ಸಿಂಪಡಿಸಬೇಕಾಗುತ್ತೆ. ಮತ್ತೆ ಕಟ್ಟೆ ಪೀಡಿತ ಯಾವ್ದಾದ್ರು ಗಿಡಗಳು ಇತ್ತು ಅಂತ ಅಂದ್ರೆ ಅದನ್ನ ತೆಗೆದ್ಬಿಟ್ಟು ನಾಶ ಮಾಡಬೇಕಾಗುತ್ತೆ. ಇದಿಷ್ಟು ನಾವು ಮೇ ಜೂನ್ ನಲ್ಲಿ ಮಾಡಬೇಕಾಗುತ್ತೆ. ಮತ್ತೆ ಜುಲೈನಲ್ಲೂ ಅಷ್ಟೇನೆ, ನಾವು ಕಟ್ಟೆ ಪೀಡಿತ ಗಿಡಗಳು ಏನಾದ್ರೂ ಇದೆಯಾ ಅಂತ ಹೇಳ್ಬಿಟ್ಟು ಅದನ್ನ ತೆಗೆದು ನಾಶ ಮಾಡಬೇಕು. ಗಿಡದ ಬುಡದಲ್ಲಿ ನೀರ್ ನಿಲ್ಲದೆ ಇರುವಾಗೆ ನೋಡ್ಕೋಬೇಕು, ಯಾಕಂದ್ರೆ ಮೇ ಜೂನ್ ನಲ್ಲಿ ಜಾಸ್ತಿ ಮಳೆ ಬರೋದ್ರಿಂದ ಆ ತಿಂಗಳಲ್ಲಿ ಕೊಳೆ ರೋಗ ಬರುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀರ್ ನಿಲ್ಲದೆ ಇರೋ ಹಾಗೆ ನೋಡ್ಕೋಬೇಕಾಗುತ್ತೆ. ಮತ್ತೆ ಆಗಸ್ಟ್ ತಿಂಗಳಿನಲ್ಲಿ ನಾವು 1% ಬೋರ್ಡೋ ದ್ರಾವಣ ಸಿಂಪಡಿಸಬೇಕಾಗುತ್ತೆ. ಮತ್ತೆ ಗಿಡಗಳ ಬುಡಗಳಿಗೆ ಕಾಪರ್ ಆಕ್ಸಿಕ್ಲೋರೈಡ್ ಅಂತ ಹೇಳ್ಬಿಟ್ಟು ಕೆಮಿಕಲ್ ಬರುತ್ತೆ, ಅದನ್ನ 500 ಗ್ರಾಂನ 200 ಲೀಟರ್ ನೀರಿನಲ್ಲಿ ಬೆರೆಸ್ಬಿಟ್ಟು ಗಿಡಗಳಿಗೆ 2-3 ಲೀಟರ್ನಷ್ಟು ಸುರಿಬೇಕಾಗುತ್ತೆ ಗಿಡದ ಬುಡಗಳಿಗೆ. ಮತ್ತೆ ಎಲೆ ಚುಕ್ಕಿ ರೋಗ ಎಲ್ಲಾದ್ರೂ ಕಂಡು ಬಂತು ಅಂದ್ರೆ ಅದಕ್ಕೆ ಕಾರ್ಬನ್ಡೈಸಿಂಗ್ ಮ್ಯಾಂಕೋಸೇಬ್ ಅಂತ ಬರುತ್ತೆ, ಅದನ್ನ ಸಿಂಪಡಣೆ ಮಾಡಬೇಕಾಗುತ್ತೆ. ಮತ್ತೆ ಆಗಸ್ಟ್ ಸೆಪ್ಟೆಂಬರ್ ನಲ್ಲಿ ನಾವು ಕೊಯ್ಲನ್ನ ಸ್ಟಾರ್ಟ್ ಮಾಡ್ತಾ ಹೋಗ್ತೀವಿ. ಮತ್ತೆ ಸೆಪ್ಟೆಂಬರ್ ನಲ್ಲಿ ನಾವು ಇನ್ನೊಂದು ಬಾರಿ ಗೊಬ್ಬರವನ್ನ ನೀಡಬೇಕಾಗುತ್ತೆ. ಆಗ್ಲೇ ಹೇಳಿದಂತೆ ಆ ಗೊಬ್ಬರವನ್ನ 2 ಬಾರಿ ಅಥವಾ 3 ಬಾರಿ ನೀಡೋರು ಆ ಗೊಬ್ಬರವನ್ನ ನೀಡಬೇಕಾಗುತ್ತೆ. ಮತ್ತೆ ಲಘು ಪೋಷಕಾಂಶ ಮೈಕ್ರೋನ್ಯೂಟ್ರಿಯಂಟ್ ಏನ್ ಹೇಳಿದ್ನು ISR ಕಾರ್ಡಮ್ ಸ್ಪೆಷಲ್ ಅಂತ ಹೇಳ್ಬಿಟ್ಟು ಅದನ್ನು ಸಿಂಪಡಣೆ ಮಾಡಬಹುದು ನಾವು ಸೆಪ್ಟೆಂಬರ್ ನಲ್ಲಿ ಇನ್ನೊಂದು ಬಾರಿ. ಇನ್ನೊಂದು ಕೀಟ ಕಂಡು ಬರುತ್ತೆ ನಮಗೆ ಸೆಪ್ಟೆಂಬರ್ ನಲ್ಲಿ, ಥ್ರಿಪ್ಸ್ ಅಂತ ಹೇಳಿ ಕಜ್ಜಿ ಬರುವಂತಹ ಕೀಟವನ್ನ ಕಾಣಬಹುದು, ಕಜ್ಜಿ ಕಾಯಿ ಆಗುತ್ತೆ. ಅದರಿಂದ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಫಿಪ್ರೋನಿಲ್ ಅಂತ ಹೇಳ್ಬಿಟ್ಟು ಕೆಮಿಕಲ್ ನ ಸ್ಪ್ರೇ ಮಾಡಬೇಕಾಗುತ್ತೆ. ಅದನ್ನು 200 ml 200 ಲೀಟರ್ ನೀರಿನಲ್ಲಿ ಹಾಕ್ಬಿಟ್ಟು ಸಿಂಪಡಣೆ ಮಾಡಬೇಕಾಗುತ್ತೆ. ಮತ್ತೆ ಕಾಂಡ ಅಥವಾ ಕಾಯಿ ಕೊರಿಯುವಂತ ಕೀಟ ಏನಾದ್ರೂ ಕಾಣಿಸ್ತು ಅಂತ ಅಂದ್ರೆ ಅದಕ್ಕೆ ಕ್ವೀನಾಲ್ಫಾ ಸ್ಪ್ರೇ ಮಾಡಬೇಕಾಗುತ್ತೆ 2 ml 1 ಲೀಟರ್ ನೀರಿನಲ್ಲಿ, ಅಂದ್ರೆ 400 ml 200 ಲೀಟರ್ ನೀರಿನಲ್ಲಿ ಹಾಕ್ಬಿಟ್ಟು ಸಿಂಪಡಣೆ ಮಾಡಬೇಕಾಗುತ್ತೆ. ಇದು ಅಭಿವೃದ್ಧಿ ಪಡಿಸಿದ ತಳಿ ಆದ್ರಿಂದ ಈ ಕೀಟಗಳ ಬಾಧೆ ಕಾಣಿಸುವ ಸಾಧ್ಯತೆ ಇದೆಯಾ? ಹೌದು, ಆ ಕೀಟದ ಬಾಧೆಯಿಂದ ತಪ್ಪಿಸಿಕೊಳ್ಳುವಂತ ಶಕ್ತಿಯನ್ನೇನು ಹೊಂದಿಲ್ಲ ಈ ತಳಿಯು. ಹಾಗಾಗಿ ಎಲ್ಲ ನಾವು ಏನು ಸಿಂಪಡಣೆ ಹೇಳಿದ್ನಲ್ಲ ಪಿಪ್ರೋನಿಲ್ ಅಂತ ಹೇಳ್ಬಿಟ್ಟು, ಹಾಗೆ ಕ್ಲೋರೋಪೈರಿಫಾಸ್ ಕ್ವಿನಾಲ್ಫಾಸ್ ಆ ಎಲ್ಲ ಸ್ಪ್ರೇಗಳನ್ನು ನಾವು ಕೈಕೊಳ್ಬೇಕಾಗುತ್ತೆ. ಹಾಗೆ ನಾವು ಅಕ್ಟೋಬರ್ ನವೆಂಬರ್ ನಲ್ಲೂ ಸಹ ಏನಾದ್ರೂ ಕಟ್ಟೆ ಬಿಡದ ಗಿಡಗಳಿದ್ರೆ ಅದನ್ನ ಕಿತ್ತು ನಾಶ ಮಾಡಬೇಕು. ಈ ತಳಿಯು ಕಟ್ಟೆ ರೋಗಕ್ಕೆ ನಿರೋಧಕ ಶಕ್ತಿ ಹೊಂದಿರೋದ್ರಿಂದ ಈ ತಳಿಯಲ್ಲಿ ಇಲ್ದಲೇ ಇರಬಹುದು, ಆದ್ರೆ ನಾವು ಬೇರೆ ಯಾವುದೇ ತಳಿಯನ್ನ ಬೆಳೆಯುತ್ತಿದ್ರು ಅದರಲ್ಲಿ ಕಟ್ಟೆ ಇರಬಹುದು. ಹಾಗಾಗಿ ಆ ವೆರೈಟಿಗಳಲ್ಲಿ ಕಟ್ಟೆ ರೋಗ ಇದೆಯಾ ಅಂತ ನೋಡ್ಬಿಟ್ಟು ಗಿಡಗಳನ್ನ ಕಿತ್ತು ನಾಶ ಮಾಡಬೇಕಾಗುತ್ತೆ. ಅದೇ ತರ ನಾವು ಕಳೆ ನಿಯಂತ್ರಣ ಮಾಡಬೇಕಾಗುತ್ತೆ. ಡಿಸೆಂಬರ್ ತಿಂಗಳಿನಲ್ಲೂ ಸಹ ಒಣಗಿದ ಎಲೆಗಳನ್ನ ಮತ್ತೆ ಕಳೆ ನಿಯಂತ್ರಣವನ್ನ ಮುಂದುವರಿಸಬೇಕಾಗುತ್ತೆ. ಗಿಡಗಳಿಗೆ ನೀರುಣಿಸಬೇಕಾಗುತ್ತೆ. ಜನವರಿ ಫೆಬ್ರವರಿಯಲ್ಲೂ ಸಹ ಗಿಡಗಳಿಗೆ ನೀರುಣಿಸಬೇಕಾಗುತ್ತೆ. ಮಳೆ ಬರೋವರೆಗೂ ಹೊಸದಾಗಿ ನೆಟ್ಟಂತ ಗಿಡಗಳಿಗೆ ನೀರುಣಿಸೋದು ಅತಿ ಮುಖ್ಯವಾಗಿರುತ್ತೆ. ನೀರ್ ಕೊಡೋದ್ರಿಂದ ಅದನ್ನ ಮಾಯಿಶ್ಚರ್ ಮೈಂಟೈನ್ ಮಾಡಬೇಕು ಅಂತ ಹೇಳ್ತೀವಿ. ಮಾಡೋದ್ರಿಂದ ಅದರಲ್ಲಿ ಶೂಟ್ ಫ್ಲೈ ಬರೋದನ್ನ ಸ್ವಲ್ಪ ತಪ್ಪಿಸಬಹುದು. ಎಲೆಕೆಯಲ್ಲಿ ನಾವು ಏನೇನು ಕೆಲಸಗಳನ್ನ ಮಾಡಬೇಕು ಅಂತ ಅಂದ್ರೆ, ಬರುವಂತಹ ಹಳೆ ಎಲೆಗಳು ಏನಿರುತ್ತೆ, ಒಣಗಿದ ಎಲೆಗಳು ಅಂತ ಹೇಳ್ಬಿಟ್ಟು, ಅದನ್ನ ವರ್ಷಕ್ಕೆ 2-3 ಸರಿ ಅಥವಾ 3-4 ಸರಿನಾದ್ರೂ ಆ ತೋಟವನ್ನು ನೋಡ್ಕೊಂಡು ಅದನ್ನ ತೆಗಿತಾ ಹೋಗ್ಬೇಕಾಗುತ್ತೆ. ಇಲ್ಲಾಂದ್ರೆ ಅದರಲ್ಲಿ ಹೇನುಗಳು ಅದೆಲ್ಲ ಕೂತ್ಕೊಳ್ಳುತ್ತೆ. ಅದನ್ನ ತಪ್ಪಿಸೋಕೋಸ್ಕರ ನಾವು ಆ ಎಲೆಗಳನ್ನ ತೆಗೆದು ಹಾಕ್ಬೇಕಾಗುತ್ತೆ. ರಸಗೊಬ್ಬರಗಳನ್ನ ಯಾವ ಸಮಯದಲ್ಲಿ ಮತ್ತೆ ಎಷ್ಟು ಬಾರಿ ನೀಡಬೇಕಾಗ್ತದೆ ಮೇಡಮ್? ನಾವು ಇವಾಗ 2 ಡೋಸ್ ಫರ್ಟಿಲೈಸರ್ ಕೊಡ್ತೀವಿ ವರ್ಷಕ್ಕೆ ಅಂತ ಅಂದ್ರೆ, ನಮ್ಮಲ್ಲಿ ಬರೀ ಮಳೆ ಆಧಾರಿತ ಬೆಳೀತಾ ಇದೀವಿ ಅಂತ ಅಂದ್ರೆ, ನಾವು NPKನ 75-75, 150 kg ಒಂದು ಹೆಕ್ಟೇರ್ಗೆ NPK ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಶ್ ನ ಹೇಳ್ತೀವಿ. ಅದನ್ನ 2 ಡೋಸ್ ನಲ್ಲಿ, ಮಳೆ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಅಂದ್ರೆ ಜೂನ್ ಅಷ್ಟೊತ್ತಿಗೆ ಒಂದು ಡೋಸು, ಇನ್ನೊಂದು ಡೋಸ್ ನ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಒಂದು ಡೋಸ್, 2 ಸರಿ ಕೊಡ್ಬೇಕಾಗುತ್ತೆ. ಅದೇ ತರ ನಾವು 3 ಸರಿ ಕೊಡೋಕೆ ನಮ್ಗೆ ಅನುಕೂಲ ಇದೆ, ಈಗ ನೀರ್ ಹಾಕುವಂತ ಅನುಕೂಲ ಇದೆ ಅಂತ ಅಂದ್ರೆ, 125-125, 250 kg NPKನ 3 ಸರಿ ಗಿಡಗಳಿಗೆ ಕೊಡಬಹುದು. ಸಾಮಾನ್ಯವಾಗಿ ಹೊಸ ಕಂದುಗಳನ್ನ ನೆಟ್ಟ ನಂತರ ನಾವು ಯಾವ್ಯಾವ ಕೆಲಸಗಳನ್ನ ಮಾಡ್ಕೊಳ್ಬೇಕು? ಗಿಡಗಳಿಗೆ ವರ್ಷಕ್ಕೊಮ್ಮೆ ಅಥವಾ 2 ಸರಿ ಆದ್ರೂ ಸಗಣಿ ಗೊಬ್ಬರವನ್ನ ನೀಡಬೇಕಾಗುತ್ತೆ. ಒಂದು ಬುಟ್ಟಿಯಷ್ಟು, ಒಂದು 5 kg ಅಷ್ಟಾದ್ರೂ ಸಗಣಿ ಗೊಬ್ಬರವನ್ನು ಕೊಡ್ಬೇಕಾಗುತ್ತೆ. ಹೊಸದಾಗಿ ಹಾಕಿದಂತ ಗಿಡಗಳಿಗೆ ಅಷ್ಟು ಪ್ರಮಾಣ ಬೇಕಾಗಿರಲ್ಲ, ಅದನ್ನ ನೋಡ್ಕೊಂಡು 1-2 kg ಹಾಗೆ ಕೊಟ್ರೆ ಸಾಕು. ಗಿಡಗಳು 3-4 ವರ್ಷ ತಲುಪಿದ ನಂತರ 5 kg ಅಷ್ಟಾದ್ರೂ ಗೊಬ್ಬರ ಕೊಡ್ಬೇಕಾಗುತ್ತೆ. ಗೊಬ್ಬರ ಕೊಟ್ಬಿಟ್ಟು ಈಗ ಮಳೆ ಪ್ರಾರಂಭ ಆಗಕ್ಕೂ ಮುಂಚೆ ಮತ್ತೆ ಮಳೆ ನಿಂತ ಮೇಲೆ ಸಗಣಿ ಗೊಬ್ಬರವನ್ನು ಕೊಡ್ಬೋದಾಗುತ್ತೆ. ಅದ್ರ ಜೊತೆಗೆ ಟ್ರೈಕೋಡರ್ಮವನ್ನು ಮಿಕ್ಸ್ ಮಾಡಿ ಕೊಡೋದ್ರಿಂದ ಅದು ಉತ್ತಮ, ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತೆ, ರೋಗವನ್ನು ತಡೆಗಟ್ಟುವಲು ಅದು ಸಹಾಯ ಮಾಡುತ್ತೆ. ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ಯಾವ ರೀತಿಯ ಕ್ರಮಗಳನ್ನ ಕೈಗೊಳ್ಬೇಕು? ಗೊಬ್ಬರ ಕೊಟ್ಟ ನಂತರ ವರ್ಷಕ್ಕೆ 1 ಬಾರಿ ಆದ್ರೂ ಗಿಡಗಳಿಗೆ ಮಣ್ಣೆರಿಸಬೇಕಾಗುತ್ತೆ. ಈ ಮಳೆ ನಿಂತ ನಂತರ ಗೊಬ್ಬರ ಕೊಟ್ಟು ಅದಕ್ಕೆ ಗಿಡಗಳಿಗೆ ಮಣ್ಣೆರಿಸಿದ್ರೆ ಬೇರ್ಗಳು ಹೊರಗಡೆ ಕಾಣಿಸ್ತಾ ಇರುತ್ತೆ ಮಳೆ ನಿಂತ ನಂತರ, ಅದನ್ನ ಮುಚ್ಚಲಿಕ್ಕೆ ಸಹಾಯ ಮಾಡುತ್ತೆ ಈ ತರ ಮಣ್ಣು ಕೊಡೋದ್ರಿಂದ. ಮಣ್ಣು ಕೊಟ್ಬಿಟ್ಟು ಅದ್ರ ಮೇಲೆ ಹೊದಿಕೆಯನ್ನ ನೀಡಬೇಕಾಗುತ್ತೆ. ಎಲ್ಲಾ ವರ್ಷನೂ ಮಾಡೋದ್ರಿಂದ ಅದು ಉತ್ತಮ. ಮತ್ತೆ ಮಳೆಗಾಲ ಪ್ರಾರಂಭವಾಗಕ್ಕೂ ಮುಂಚೆ ಚರಂಡಿಯನ್ನ ಕ್ಲೀನ್ ಮಾಡಬೇಕಾಗುತ್ತೆ ವರ್ಷ ವರ್ಷನು. ಹಾಗ್ ಮಾಡೋದ್ರಿಂದ ನೀರ್ ನಿಲ್ಲೋದು ತಪ್ಪುತ್ತೆ, ಕೊಳೆ ರೋಗ ಬರೋದನ್ನು ತಪ್ಪಿಸಬಹುದಾಗಿದೆ. ಅದರಿಂದ ಇಷ್ಟೊತ್ತು IASR ವಿಜೇತ ತಳಿ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನ ನೀಡಿದೀರಾ ಮೇಡಮ್. ಮತ್ತೆ ಇನ್ನೊಂದು ತಳಿ ಇದೆ ಅಂತ ಹೇಳಿದ್ರಿ, ಆ ತಳಿಯ ಬಗ್ಗೆ ಹೆಚ್ಚಿನ ವಿವರಗಳನ್ನ ನೀಡ್ತೀರಾ? ನಾನಾಗ್ಲೇ ಹೇಳಿದೆ, IASR ವಿಜೇತ ಅನ್ನೋದು ಸಹ ಕಟ್ಟೆ ರೋಗಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುವಂತಹ ತಳಿಯಾಗಿದೆ. ಅದೇ ತರ ನಮ್ಮಲ್ಲಿ ಇನ್ನೊಂದು ತಳಿ ಇದೆ, ಅಪ್ಪಂಗಲ 2 ಅಂತ ಹೇಳ್ಬಿಟ್ಟು, ಅದು ಒಂದು ಸಂಕರಣ ತಳಿ ಅಂದ್ರೆ ಹೈಬ್ರಿಡ್ ವೆರೈಟಿ ಆಗಿದೆ. ಈ ತಳಿಯನ್ನ ಅಭಿವೃದ್ಧಿ ಪಡಿಸೋಕೆ ಏನೇನ್ ಮಾಡಿದ್ರು ಅಂತ ಅಂದ್ರೆ, 1997-2001 56 ಹೈಬ್ರಿಡ್ಗಳನ್ನ ಡೆವಲಪ್ ಮಾಡಿ ಅದರಲ್ಲಿ 10 ಅತ್ಯುತ್ತಮವಾದ ತಳಿಗಳನ್ನ ಆಯ್ಕೆ ಮಾಡಿ 2002-2007 ಅವುಗಳಲ್ಲಿ ಎಷ್ಟು ಇಳುವರಿ ಬರುತ್ತೆ ಮತ್ತೆ ಅದರಲ್ಲಿ ರೋಗ ನಿರೋಧಕ ಶಕ್ತಿ ಹೇಗಿದೆ ಅನ್ನೋದನ್ನ ನಾವು ಮೌಲ್ಯಮಾಪನ ಮಾಡಲಾಯಿತು 2007. ಅದಾದ ನಂತರ 2009-2014 5 ಬೇರೆ ಬೇರೆ ಪ್ರದೇಶಗಳಲ್ಲಿ, ಈಗ ನಮ್ಮಲ್ಲಿ ಒಂದು ಆಲ್ ಇಂಡಿಯಾ ಕೋಆರ್ಡಿನೇಟೆಡ್ ರಿಸರ್ಚ್ ಪ್ರಾಜೆಕ್ಟ್ ಆನ್ ಸ್ಪೈಸಸ್ ಅಂತ ಇದೆ. ಅದರ ಅಂಡರಲ್ಲಿ ನಾವು ಎಲ್ಲೆಲ್ಲಿ ಏಲಕ್ಕಿ ಬೆಳೆಯುವ ರಿಸರ್ಚ್ ಸ್ಟೇಷನ್ ಗಳಿದೆಯೋ ಅಲ್ಲಿ ಎಲ್ಲ ತಳಿಯನ್ನು ನೆಟ್ಟು ಅದರ ಮೌಲ್ಯಮಾಪನ ಮಾಡಲಾಯಿತು. ಅದು ಎಲ್ಲೆಲ್ಲಿ ಅಂದ್ರೆ, ಅಪ್ಪಂಗಲದಲ್ಲಿ, ಸಕಲೇಶ್ಪುರ, ಮೂಡಿಗೆರೆ, ಪಂಪಡಂಪರ ಮತ್ತು ಮೈಲಡಂಪರದಲ್ಲಿ ಈ ಟ್ರಯಲ್ ಅನ್ನು ಕೈಗೊಳ್ಳಲಾಯಿತು. ಈ ತಳಿಯು ಈ ಎಲ್ಲ ಪ್ರದೇಶಗಳಲ್ಲಿ ಉತ್ತಮವಾದ ಇಳುವರಿಯನ್ನು ನೀಡಿದ ನಂತರ ಈ ತಳಿಯನ್ನು 2017 ಬಿಡುಗಡೆ ಮಾಡಲಾಯಿತು. ಈ ತಳಿಯು ನಾನಾಗ್ಲೇ ಹೇಳಿದೆ ಸಂಕರಣ ತಳಿ ಅಂತ ಹೇಳ್ಬಿಟ್ಟು, ಇದು NKE 19, NKE ಅಂದ್ರೆ ನ್ಯಾಚುರಲ್ ಕಟ್ಟೆ ಎಸ್ಕೇಪ್ ಅಂತ ಹೇಳ್ಬಿಟ್ಟು, ಆ ಒಂದು ತಳಿಯ ಜೊತೆಗೆ ಇದು ಸಂಕರಣ ಹೈಬ್ರಿಡೈಸೇಷನ್ ಮಾಡಿ ಪಡೆದಿರುವಂತಹ ತಳಿಯಾಗಿದೆ. ಈ ತಳಿಯು ಮಲಬಾರ್ ಪ್ರಭೇದಕ್ಕೆ ಸೇರಿದ ತಳಿಯಾಗಿದ್ದು ಇದು ಸರಾಸರಿ 927 kg ಇಳುವರಿಯನ್ನು ನೀಡುತ್ತೆ ಒಂದು ಹೆಕ್ಟೇರಿಗೆ. ಈ IASR ವಿಜೇತ ಮತ್ತು ಅಪ್ಪಂಗಲ 2 ತಳಿಗಳು ಮಲಬಾರ್ ಪ್ರಭೇದಕ್ಕೆ ಸೇರಿದವು ಮತ್ತು ಇವುಗಳಿಗೆ 2 ಮೀಟರ್ನಷ್ಟು ಅಂತರ ಕೊಡಬೇಕಾಗುತ್ತೆ. ಮತ್ತೆ ಇನ್ನು ಎಲ್ಲ ಕೃಷಿ ಕಾರ್ಯಾಚರಣೆಗಳು ಸಹ ಬೇರೆ ಎಲ್ಲ ಏಲಕ್ಕಿ ತಳಿಗೆ ನಾವು ಹೇಗೆ ಮಾಡ್ತೀವೋ ಅದನ್ನೇ ಮಾಡಬಹುದಾಗಿದೆ. ರೈತ ಬಾಂಧವರೇ, ಇದುವರೆಗೆ ಏಲಕ್ಕಿ ಬೆಳೆಯಲ್ಲಿ ಕಾಣಿಸಿರುವ ಕಟ್ಟೆ ರೋಗ, ಹತೋಟಿ ಕ್ರಮಗಳು ಮತ್ತು ತಾಂತ್ರಿಕತೆಗಳು ಏನೇನಂತನ್ಕೊಂಡು ವಿಚಾರಗಳನ್ನು ವಿಸ್ತೃತವಾಗಿ ತಿಳಿಸಿದವರು ಮಡಿಕೇರಿ ತಾಲೂಕು ಅಪ್ಪಂಗಳದ ಭಾರತೀಯ ಸಂಬಾರು ಬೆಳೆಗಳ ಸಂಶೋಧನಾ ಸಂಸ್ಥೆಯ ಪ್ರಾದೇಶಿಕ ಕಚೇರಿಯಲ್ಲಿ ವಿಜ್ಞಾನಿಗಳಾಗಿರುವ ಡಾಕ್ಟರ್ HJ ಅಕ್ಷಿತಾ ಅವರು. ಇವರನ್ನು ಸಂದರ್ಶಿಸಿದವರು ಮಮತಾ ಶಾಸ್ತ್ರಿ. ಇದುವರೆಗೆ ಸರಣಿ ಕಾರ್ಯಕ್ರಮ ತೋಟಗಾರಿಕೆ ನೋಟುಗಳಿಕೆ ಕೇಳಿದಿರಿ. ತೋಟಗಾರಿಕೆ ಬೆಳೆಗಳು, ತೋಟಗಾರಿಕೆ ಬೆಳೆಗಳು ವೈವಿಧ್ಯತೆಯ ಸಿಗುತ್ತವೆ ಹೆಚ್ಚು ನೋಟುಗಳು, ಸಿಗುತ್ತವೆ ಹೆಚ್ಚು ನೋಟುಗಳು, ಸಿಗುತ್ತವೆ ಹೆಚ್ಚು ನೋಟುಗಳು, ಸಿಗುತ್ತವೆ ಹೆಚ್ಚು ನೋಟುಗಳು. ಪ್ರಾಯೋಜಿಸಿದವರು ತೋಟಗಾರಿಕೆ ಇಲಾಖೆ, ಮಡಿಕೇರಿ, ಕೊಡಗು ಜಿಲ್ಲೆ. ರೈತ ಬಾಂಧವರೇ, ನಾಳಿನ ರೈತ ಧ್ವನಿ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಕಾಫಿ ಮತ್ತು ಕಾಳುಮೆಣಸು ಬೆಳೆಗಳಲ್ಲಿನ ಅನುಭವಗಳನ್ನು ತಿಳಿಸುತ್ತಾರೆ ಮಡಿಕೇರಿ ತಾಲೂಕು ಮೇಕೇರಿಯ ತೆನ್ನೀರ ಎ ಗಣಪತಿ ಅವರು. ಇನ್ನು ನಮ್ಮ ನಿಮ್ಮ ಭೇಟಿ ನಾಳಿನ ಕಾರ್ಯಕ್ರಮದಲ್ಲಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕಳೆದ ತಿಂಗಳು 17ರಂದು ದೈವಾಧೀನರಾದ ಬಾವಲಿ ಗ್ರಾಮದ ಮಾಜಿ ಸೈನಿಕ ಪೊನ್ನಚನ ನಾಣಯ್ಯ ಸಿದ್ದಣ್ಣ ಅವರ ತಿಥಿ ಕರ್ಮಾಂತರವನ್ನು ನಾಳೆ ಸೋಮವಾರ ಹಗಲು 11 ಗಂಟೆಗೆ ಪಾರಣೆ ಗೌಡ ಸಮಾಜದಲ್ಲಿ ನಡೆಸಲು ನಿಶ್ಚಯಿಸಿದ್ದು ಊರಿನವರು, ನೆರೆಕರೆಯವರು, ಬಂಧು ಮಿತ್ರರು, ಆಹ್ವಾನ ತಲುಪದವರು ಇದನ್ನೇ ವೈಯಕ್ತಿಕ ಆಮಂತ್ರಣವೆಂದು ಪರಿಗಣಿಸಿ ಆಗಮಿಸುವಂತೆ ಕೋರಿದ್ದಾರೆ. ಪತ್ನಿ ತಾರಾಮಣಿ, ಮಗ ಸೊಸೆ ರೋಹಿತ್ ದಿವ್ಯ, ಮಗಳು ಅಳಿಯ ಬವಿತಾ ಸುಭಾಷ್, ಮೊಮ್ಮಕ್ಕಳಾದ ಗಗನ್, ಪ್ರತೀಕ್, ಸೇಜಲ್, ಸಾತ್ವಿಕ್ ಹಾಗೂ ಕುಟುಂಬಸ್ಥರು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಸುದ್ದಿ ಜೊಂಪೆ ಪ್ರಾಯೋಜಕರು ಕೊಡಗು ದಕ್ಷಿಣ ಕನ್ನಡ ಗೌಡ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್, ಬೆಂಗಳೂರು ಕುಶಾಲ್ ನಗರ, ಮಡಿಕೇರಿ. ಇಲ್ಲಿ ಆಕರ್ಷಕ ಬಡ್ಡಿದರದಲ್ಲಿ ವಿವಿಧ ಸಾಲ ಸೌಲಭ್ಯ, ಠೇವಣಿ ಮೇಲೆ ಆಕರ್ಷಕ ಬಡ್ಡಿದರ, ಚಿಟ್ ಫಂಡ್ ಹಾಗೂ ಇ ಸ್ಟ್ಯಾಂಪ್ ಸೌಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಶಾಖೆಯನ್ನು ಸಂಪರ್ಕಿಸಿ. ಹೊಸ ವರ್ಷದ ಶುಭಾಶಯ ಹೇಳ್ತಾ ಇಂದಿನ ಸುದ್ದಿ ಚೊಂಪೆ ಓದ್ತಾ ಇರುವ ಮಜ್ಜಿಗೌಡನ ಪ್ರೇಮ ಪ್ರಕಾಶ್ ಚೊಂಪೆನ ವಿವರ. ಕರ್ನಾಟಕ ಶಿಲ್ಪಕಲೆನ ತವರೂರು ಆಗಿದ್ದ, ನಾಡಿನ ಶಿಲ್ಪಕಲೆಗೆ ಅಮರ ಶಿಲ್ಪಿ ಜಕನಾಧಿಕಾರಿ ಅವರ ಕೊಡುಗೆ ಅಪಾರ. ಹಂಗೆ ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾ ರಂಜುಂಡೇಗೌಡ ಅವು ತಿಳಿಸಿದೊ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಡೆಯಿಂದ ಜಿಲ್ಲಾ ವಿಶ್ವಕರ್ಮ ಒಕ್ಕೂಟ ಇವರ ಕೂಡುಕೂಟಲಿ ಪ್ಯಾಟೆನ ಭಾರತೀಯ ವಿದ್ಯಾಭವನದಲ್ಲಿ ಇಂದು ಐತವಾರ ನಡೆದ ವಿಶ್ವಕರ್ಮ ಅಮರ ಶಿಲ್ಪಿ ಜಕನಾಚಾರಿ ಅವರ ಸಂಸ್ಕರಣಾ ಕಾರ್ಬಾರಿಗೆ ಚಾಲನೆ ನೀಡಿ ಅವು ಮಾತಾಡಿದೊ. ಭಾರತದ ಇತಿಹಾಸದಲ್ಲಿ ಕಲೆಗೆ ತನ್ನದೇ ಆದ ಇತಿಹಾಸ ಹುಟ್ಟು ಆ ದಿಸೆಯಲ್ಲಿ ವಿಶ್ವಕರ್ಮ ಅಮರ ಶಿಲ್ಪಿ ಜಕನಾಚಾರಿ ಅವು ಬೇಲೂರು, ಹಳೆಬೀಡು, ಸೋಮನಾಥಪುರ ಬ್ಯಾರೆ ಬ್ಯಾರೆ ಕಡೆಯಲ್ಲಿ ಕೆತ್ತಿದ್ದ ಕೆತ್ತನೆಗಳ ಸಾಕ್ಷಿ ಆಗುಟ್ಟುತ್ತಾ ಅವು ಹೇಳದೋ. ವಿಜ್ಞಾನ ಮತ್ತೆ ತಂತ್ರಜ್ಞಾನ ಬೆಳೆದ ಹಂಗೆ ಶಿಲ್ಪಕಲಾ ಕ್ಷೇತ್ರದಲ್ಲಿ ಸಾಕಷ್ಟು ಬದಲಾವಣೆ ಕಾಣಕು ಆ ನಿಟ್ಟಿಲಿ ಅಮರ ಶಿಲ್ಪಿ ಜಕನಾಚಾರಿ ಅವು ನಾಡಿಗೆ ನೀಡಿದ ಅಮರ ಶಿಲ್ಪಿ ಕೊಡುಗೆಯನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುತ್ತಾ ಅವು ಕಿವಿಮಾತು ಕೊಟ್ಟು. ಈ ಕಾರ್ಬಾರ್ಲಿ ಉಪವಿಭಾಗಾಧಿಕಾರಿ ಯತೀಶ್ ಉಳ್ಳಾಲ್ ಸೇರಿದಂಗೆ ಉಪನ್ಯಾಸಕರು, ವಿಶ್ವಕರ್ಮ ಒಕ್ಕೂಟದ ಅಧ್ಯಕ್ಷರು, ಬ್ಯಾರೆ ಬ್ಯಾರೆ ಮುಖ್ಯಪಟ್ಟವು ಕೂಡಿ ಹಾಡ್ದು. ಕೊಡಗು ಪ್ರೆಸ್ ಕ್ಲಬ್ ಬೆಳ್ಳಿ ಮಹೋತ್ಸವ ಹಬ್ಬದ ಹಿನ್ನೆಲೆಯಲ್ಲಿ ಜನವರಿ 7ರಂದು ಹೊತ್ತಾರೆ 9 ಗಂಟೆಗೆ ಗೋಣಿಕೊಪ್ಪ ಕಾಲ್ಸ್ ವಿದ್ಯಾಸಂಸ್ಥೆಯಲ್ಲಿ ಕೊಡಗು ಜಿಲ್ಲಾ ಮಟ್ಟದ ಚಿತ್ರಕಲಾ ಪೈಪೋಟಿ ಆಯೋಜನೆ ಮಾಡಿಯೋಳು. ಹೆಸರನ್ನ ನೋಂದಣಿ ಮಾಡ್ಕೊಂಬಕ್ಕೆ ಜನವರಿ 5 ಆಖೇರಿ ದಿನ ಆಗುಟ್ಟು. ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾದ್ರೆ 9945635502 ಸಂಪರ್ಕಿಸಕ್ಕಂತ ಪೊನ್ನಂಪೇಟೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿದ್ದ ಸಣ್ಣು ವಂಡ ಕಿಶೋರ್ ನಾಚಪ್ಪ ಅವು ಮಾಹಿತಿನ ಕೊಟ್ಟೋಳು. 2023 ಜನವರಿ 5ಕ್ಕೆ ಮುಟ್ಟ ಶಾಲೆಯಿಂದ ಹೊರ ಇದ್ದ ಮಕ್ಕಳ ಗುರುತಿಸಿಕೆ ಪರಿಣಾಮಕಾರಿ ಸಮೀಕ್ಷೆನ ಜನವಸತಿ ಪ್ರದೇಶದಲ್ಲಿ ಶಾಲೆಯಲ್ಲಿ ಕ್ಲಸ್ಟರ್ ಬ್ಲಾಕ್ ಜಿಲ್ಲಾ ಹಂತದಲ್ಲಿ ಹಮ್ಮಿಕೊಂಡಳೋ ಯಾವುದೇ ಒಂದು ಕೂಸು ಶಾಲೆಯಿಂದ ಹೊರಗುಳಿಯದಂಗೆ ಕ್ರಮ ವಹಿಸಿಕೆ ಎಲ್ಲಾ ಹಂತದ ಇಲಾಖಾ ಅಧಿಕಾರಿಗ ಸ್ವಯಂ ಸೇವಾ ಸಂಸ್ಥೆಗ ಮತ್ತೆ ಸಾರ್ವಜನಿಕರು ಸಹಕಾರ ನೀಡುವ ಹಂಗೆ ಸರ್ವಶಿಕ್ಷಣ ಅಭಿಯಾನದ ಪದ ನಿಮಿತ್ತ ಜಿಲ್ಲಾ ಯೋಜನಾ ಸಮನ್ವಯಾಧಿಕಾರಿ ಹಂಗೆ ಉಪನಿರ್ದೇಶಕರು ಕೇಳಿಕೊಂಡಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕಡೆಯಿಂದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆ ಕೊಡಗು ಇವರ ಕೂಡುಕೂಟಂದ ಕೊಡಗು ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಹಂಗೆ ಸಾಂಸ್ಕೃತಿಕ ಪೈಪೋಟಿ ಜನವರಿ 3 ಮತ್ತು 4ರಂದು ಪ್ಯಾಟೆನ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದಿದೆ. ಜನವರಿ 3ಕ್ಕೆ ಹೊತ್ತಾರೆ 10:30 ಪ್ಯಾಟೆನ ಜನರಲ್ ತಿಮ್ಮಯ್ಯ ಜಿಲ್ಲಾ ಆಟದ ಮೈದಾನದಲ್ಲಿ ಉದ್ಘಾಟನಾ ಜಂಬರ ನಡೆದಿದೆ. ಕೊಡಗು ಜಿಲ್ಲಾ ಉಸ್ತುವಾರಿ ಮಂತ್ರಿಗ ಬಿಸಿ ನಾಗೇಶ್, ಶಾಸಕರು, ಜಿಲ್ಲಾಧಿಕಾರಿಗ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗ, ತಹಶೀಲ್ದಾರ್ ಪಿಎಸ್ ಮಹೇಶ್, ಪೌರಾಯುಕ್ತರು, ಬ್ಯಾರೆ ಬ್ಯಾರೆ ಮುಖ್ಯಪಟ್ಟವು ಹಾಜರಿದ್ದವೆ. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಮಂಗಳೂರು ವಿಶ್ವವಿದ್ಯಾಲಯ ರಾಷ್ಟ್ರೀಯ ಸೇವಾ ಯೋಜನೆ ವಿರಾಜಪೇಟೆನ ಸೆಂಟ್ ಆನ್ಸ್ ಪದವಿ ಕಾಲೇಜು ಇವರ ಕೂಡುಕೂಟಂದ ವಾರ್ಷಿಕ ಶಿಬಿರ ಚೆನ್ನಂಗಿ ಬಸವನಹಳ್ಳಿ ಸರ್ಕಾರಿ ಗಿರಿಜನ ಆಶ್ರಮ ಶಾಲೆಯಲ್ಲಿ ಜನವರಿ 3ರಿಂದ ಜನವರಿ 9ಕ್ಕೆ ಮುಟ್ಟ ನಡೆದಿದೆ. ಅಂದೇ ಹೊತ್ತಾರೆ 11:30 ಉದ್ಘಾಟನಾ ಜಂಬರ ಕೂಡ ನಡೆದಿದೆ. ಜಿಲ್ಲಾಧಿಕಾರಿಗ, ಜಿಲ್ಲಾ ಯೋಜನಾ ಸಮನ್ವಯಾಧಿಕಾರಿಗ, ಬ್ಯಾರೆ ಬ್ಯಾರೆ ಮುಖ್ಯಪಟ್ಟವು ಹಾಜರಿದ್ದವೆ. ವಿರಾಜಪೇಟೆ ಮಗ್ಗುಲ ಗ್ರಾಮದಲ್ಲಿ ನಾಳೆ ಶ್ವಾಸಕೋಶ ತಪಾಸಣೆ ನಡೆದಿದೆ. ಅಂದೇ ಹೊತ್ತಾರೆ 11:00 ರಿಂದ ಮಧ್ಯಾಹ್ನ 1 ಗಂಟೆಗೆ ಮುಟ್ಟ ಮೈಸೂರಿನ ನಾರಾಯಣ ಮಲ್ಟಿ ಸ್ಪೆಷಲಿಸ್ಟ್ ಆಸ್ಪತ್ರೆನ ತಜ್ಞ ವೈದ್ಯರು ಡಾಕ್ಟರ್ ಗೌತಮಿ ತಪಾಸಣೆ ನಡೆಸುವೆ. ಕೆಮ್ಮು, ಎದೆನೋವು, ಉಬ್ಬಸ, ಗೊರಕೆ, ಜಾಸ್ತಿ ನಿದ್ರೆ, ಉಸಿರಾಟದ ತೊಂದರೆ, ಬ್ಯಾರೆ ಬ್ಯಾರೆ ಉಸಿರಾಟಕ್ಕೆ ಸಂಬಂಧಪಟ್ಟಂಗೆ ತಪಾಸಣೆಗ ನಡೆದಿದೆ. ಖುಷಿ ಇದ್ದವು 9515348004ಕ್ಕೆ ಕರೆ ಮಾಡಿ ಹೆಸರನ್ನ ನೋಂದಾಯಿಸಿಕೊಳ್ಳಕ. ಮಡಿಕೇರಿ ರೋಟರಿ ಉಡ್ಸಿಗೆ ರೋಟರಿ ಜಿಲ್ಲಾ ಗವರ್ನರ್ ಪ್ರಕಾಶ್ ಕಾರಂತ್ ಜನವರಿ 5ಕ್ಕೆ ಸಂಸ್ಥೆಗೆ ಭೇಟಿ ಕೊಟ್ಟವೇತ ಗೊತ್ತಾಗುಟ್ಟು. ಇಲ್ಲಿಗೆ ಸುದ್ದಿ ಚೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಕೊಡಗು ದಕ್ಷಿಣ ಕನ್ನಡ ಗೌಡ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್, ಬೆಂಗಳೂರು, ಕುಶಾಲನಗರ, ಮಡಿಕೇರಿ. ಕೇಳುಗರೆ, ಈ ರಾತ್ರಿ 7:45 ಅರೆಭಾಷೆ ಐಸಿರಿ ಕಾರ್ಯಕ್ರಮದಲ್ಲಿ ಲೇಖಕಿ ಸಂಗೀತಾ ರವಿರಾಜ್ ಅವರೊಂದಿಗೆ ಮಾತುಕತೆ ಕೇಳುವಿರಿ. ಗಮನಿಸಿ, ಈ ರಾತ್ರಿ 7:45. ಈಗ ಕೆಲವು ಜಾಹೀರಾತುಗಳು. ನಾಪಕ್ಲುವಿನ ವಿವಿಧ್ ವೆಂಚರ್ನಲ್ಲಿ ಅತ್ಯುತ್ತಮ ಗುಣಮಟ್ಟದ ಕಾರ್ಲಾನ್, ಡ್ಯೂರೋಫ್ಲೆಕ್ಸ್, ರೆಸ್ಟೋಲೆಕ್ಸ್, ನೀಲ್ಕಮಲ್ ಬೆಡ್ಗಳು, ಕರ್ಟನ್ಗಳು, ಬೆಡ್ಶೀಟ್ಗಳು, ಚೇರ್ಗಳು ಮುಂತಾದ ಗೃಹೋಪಯೋಗಿ ವಸ್ತುಗಳು ಲಭ್ಯ. ಇಂದೇ ಭೇಟಿ ಕೊಡಿ ವಿವಿಧ್ ವೆಂಚರ್ ನಾಪಕ್ಲು. ಕೊಡಗಿನ ಹೆಸರಾಂತ ಭಾರತಿ ರೇಡಿಯೋ ಹೌಸ್ ಇದೀಗ ಮಡಿಕೇರಿಯ ಗಣಪತಿ ಸ್ಟ್ರೀಟ್ ನಲ್ಲಿ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಎಲೆಕ್ಟ್ರಾನಿಕ್ಸ್ ಹಾಗೂ ಹೋಮ್ ಅಪ್ಲಯನ್ಸಸ್ ನಿಮಗೆ ಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ, ಮೇನ್ ರೋಡ್, ಗೋಣಿಕೊಪ್ಪಲು. ಲೋಪಾಮುದ್ರಾ ದೃಷ್ಟಿ ಕಣ್ಣಿನ ಆಸ್ಪತ್ರೆ ಗೋಣಿಕೊಪ್ಪ ಹಾಗೂ ವಿರಾಜಪೇಟೆ ಕೊಡಗಿನ ಪ್ರಥಮ ಹಾಗೂ ಏಕೈಕ ಎನ್ಎಬಿಎಚ್ ಮಾನ್ಯತೆ ಪಡೆದ ಆಸ್ಪತ್ರೆ. ನಮ್ಮ ಆಸ್ಪತ್ರೆ ನೃತ ವೈದ್ಯರಿಂದ ನಿಮ್ಮ ಕಣ್ಣಿನ ಆರೈಕೆ ಪಡೆಯಿರಿ. ನಮ್ಮಲ್ಲಿ ಆಧುನಿಕ ಹಾಗೂ ಕಸ್ಟಮೈಸ್ ರೀತಿಯ ಕಣ್ಣಿನ ಪೊರೆಶಸ್ತ್ರ ಚಿಕಿತ್ಸೆ, ಲೇಸರ್ ಚಿಕಿತ್ಸೆ, ಒಣ ಕಣ್ಣಿನ ಚಿಕಿತ್ಸೆ ಹಾಗೂ ಕಣ್ಣಿನ ಎಲ್ಲಾ ರೀತಿಯ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲಾಗುವುದು. ಸಂಪರ್ಕಿಸಿ ಗೋಣಿಕೊಪ್ಪ 9481920056, ವಿರಾಜಪೇಟೆ 9483730056. ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ, ಇದರ ಮಾಲೀಕರಾದ ಡಾಕ್ಟರ್ ವಿಶ್ವಕಾರ್ಯಪ್ಪ ಅವರಿಂದ ಸರ್ವರಿಗೂ ಹೊಸ ವರ್ಷದ ಶುಭಾಶಯಗಳು. ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಮೊಬೈಲ್ಗಳೊಂದಿಗೆ ಮಡಿಕೇರಿಯಲ್ಲಿ ಶುಭಾರಂಭಗೊಂಡಿದೆ ಐಸ್ಟೋ. ಶುಭಾರಂಭ ಹಾಗೂ ನ್ಯೂ ಇಯರ್ ಬಂಪರ್ ಕೊಡುಗೆಗಳು ನಿಮಗಾಗಿ. 20,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಲಕ್ಕಿ ಕೂಪನ್ ಮೂಲಕ ಗೆಲ್ಲಿರಿ. 1+ LED TV, ವಾಷಿಂಗ್ ಮೆಷಿನ್, JBL ಸ್ಪೀಕರ್. 5,000 ರೂಪಾಯಿ ಖರೀದಿಗೆ ಖಚಿತ ಬಹುಮಾನಗಳು. ಐಸ್ಟೋ, ಕಾಲೇಜ್ ರೋಡ್, ಮಡಿಕೇರಿ. ಮಡಿಕೇರಿ ಕೊಡುವ ಸಮಾಜ ಕಾಂಪ್ಲೆಕ್ಸ್ನ ಶಾಪ್ ನಂಬರ್ 7ರಲ್ಲಿ ಶುಭಾರಂಭಗೊಂಡಿದೆ ಸ್ವೀಟ್ ಎಸ್ಕೇಪ್. ಬಾಯಲ್ಲಿ ನೀರುಳಿಸುವ ವೈವಿಧ್ಯಮಯ ಐಸ್ ಕ್ರೀಮ್ ಮತ್ತು ಡೆಸರ್ಟ್ಗಳು ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ. ಭೇಟಿ ನೀಡಿ ಸ್ವೀಟ್ ಎಸ್ಕೇಪ್, ಕೊಡುವ ಸಮಾಜ ಕಾಂಪ್ಲೆಕ್ಸ್, ಮಡಿಕೇರಿ.

ಶಿಲ್ಪಕಲೆರ ತಾಮನಿರನಿಕೆ ಉಳ್ಳ ಕರ್ನಾಟಕಕ್ಕೆ ಅಮರಶಿಲ್ಪಿ ಜಕಣಾಚಾರ್ಯ ಎಂಡ ಕೊಡುಗೆ ಬಲ್ಯಮಟ್ಟತ್ರದಂದು ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾ ನಂಜುಂಡೇಗೌಡ ಅಣ್ಣಚ್ಚಿ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಪಿನ ಸಂಸ್ಕೃತಿ ಇಲಾಖೆ ಪಿನ್ಯ, ಜಿಲ್ಲಾ ವಿಶ್ವಕರ್ಮ ಒಕ್ಕೂಟತ್ರ ಕೂಟದ ನಿಲ್ ಮಡಿಕೇರಿ ಭಾರತೀಯ ವಿದ್ಯಾಭವನತ್ತು ಇಂದು ನಡೆದ ವಿಶ್ವಕರ್ಮ ಅಮರಶಿಲ್ಪಿ ಜಕಣಾಚಾರಿ ಎಂಡ ಸಂಸ್ಮರಣಾ ಕಾರ್ಯಕ್ರಮಕ್ಕೆ ಮೊಳೇಟಿತು ತಕ್ಕ ಪರಂದ ಅವು ಭಾರತತ್ರ ಇತಿಹಾಸತ್ತು ಕಲೆಕ್ಕೆ ತಾಂಡದೇ ಆನ ಇತಿಹಾಸ ಉಂಡು. ಈ ನಿಟ್ಟಿಲು ವಿಶ್ವಕರ್ಮ ಅಮರಶಿಲ್ಪಿ ಜಕಣಾಚಾರಿ ಬೇಳೂರು ಹಳೇಬೀಡು ಸೋಮನಾಥಪುರ ಕೂಡ್ನನಿಕೆ ನಾಡರು ಸುಮಾರು ಕಡೆ ಕೆತ್ತನೆ ಕೆತ್ತನೆಯೇ ಸಾಕ್ಷಿ. ಇಂಥ ಅಪರೂಪತ್ರ ವಿಶಿಷ್ಟ ಕೊಡುಗೆನ ಉಳ್ತಿಯಣ್ಣು ಪೋಪದು ನಂಗಡ ಜವಾಬ್ದಾರಿಯಿಂದ ಅಣಿಚಿ. ಜಿಲ್ಲಾ ವಿಶ್ವಕರ್ಮ ಒಕ್ಕೂಟತ್ರ ಪ್ರಧಾನ ಕಾರ್ಯದರ್ಶಿ ನಾಗರಾಜು, ಉಪವಿಭಾಗಾಧಿಕಾರಿ ಯತೀಶ್ ಉಳ್ಳಾಳ್ ಕೂಡ್ನನಿಕೆ, ಕಾರ್ಯಕ್ರಮಕ್ಕೆ ಕೂಡಿಯಾಡಿ ತಿಂಜ ಮುಖ್ಯಪಟ್ಟವು ತಕ್ಕ ಬರಂದಿತ್ತು. ಅಮರಶಿಲ್ಪಿ ಜಕಣಾಚಾರ್ಯ ಎಂಗಡ ಶಿಲ್ಪಕಲೆ ಕೊಡ್ತ ಕೊಡುಗೆರ ಮೇಲೆ ಮಾಹಿತಿ ಕೊಡ್ತತ್ತು. ಅರಣ್ಯ ಇಲಾಖೆಕ್ಕೆ ಈ ಮಿನ್ನ ಕೈಮಾತಿ ತಿಂಜ ಸಿಪಿನ ಡಿ ದರ್ಜೆರ ಜಿಲ್ಲೆಯ ಸುಮಾರು 2,00,000 ಹೆಕ್ಟೇರ್ ಜಾಗತನ ಬಯ್ಯಕರ್ತವನ್ನಿಟ್ಟಲು ಸರ್ಕಾರ ಅವಶ್ಯ ಕ್ರಮ ಎಡ್ತಣಿತು ಎಂದು ಶಾಸಕ ಕೆಜಿ ಬೋಪಯ್ಯ ಅಣಿಚಿ. ಸುದ್ದಿಗೋಷ್ಠಿ ನಡೆದಿತ್ತು. ಇಡೀ ರಾಜ್ಯದ ಅರಣ್ಯ ಇಲಾಖೆಕ್ಕೆ ಕೈಮಾತಿ ತುಳ ಜಾಗತ್ರ ಕೂಟ 9,00,000 ಹೆಕ್ಟೇರ್ ಪ್ರದೇಶತನ ಸರ್ಕಾರತರ ಕೆಲಸ ಕೂಡ್ನನಿಕೆ ಬಾರೆ ಬಾರೆ ಅಭಿವೃದ್ಧಿ ಉದ್ದೇಶಕ್ಕೆ ಬಳಸಿಯೋಕ್ ಬಯ್ಯಕ ಪಡೆದವನ್ನಿಟ್ಟಲು ಸರ್ಕಾರ ಆದೇಶ ಮಾಡಿತು ನನ್ನ ಅವು. ಜಿಲ್ಲೆಗೆ ಸಂಬಂಧಪಟ್ಟನಿಕೆ ಬಯ್ಯಕ ಪಡೆದ ಜಾಗತರ ಮಾಹಿತಿನ ಆಯಾ ಗ್ರಾಮ ಮಟ್ಟದಿಂದ ಪಡೆದವನ್ನು ಅರಿಚಿಟ್ಟತ್ತು. ಮಿನ್ಯಕ ತಕ್ಕ ಪರಂದ ಅವು ಕೊಡಗು ಜಿಲ್ಲೆಯ ವ್ಯಾಪ್ತಿ ಕಡಗನ ಮನೆ ಇಲ್ಲ ತೈಂಗ ಲೈನ್ ಮನೆಯಲ್ಲಿ ವಾಸವಳ ಗರೀಬಂಗಕ್ಕೆ ಅರಣ್ಯ ಇಲಾಖೆಯಿಂದ ಬಯ್ಯಕ ಪಡೆದ ಭೂಮಿಲಿ ನಿವೇಶನ ಕೊಡುವ ವ್ಯವಸ್ಥೆ ಮಾಡುವ ಅಂದು ಎಣ್ಣಿತು. ಶಾಸಕಂಗಡ ನಿಧಿ ಕೂಡ್ನನಿಕೆ ಈ ಯೋಜನೆಯ ಅನುಷ್ಠಾನ ತಿಂಜ ಒಟ್ಟು 1,300 ಕೋಟಿ ಅನುದಾನ ಜಿಲ್ಲೆಗೆ ಬಂದನಿಕೆ ಆಪ ಅಂದು ಅರಿಚಿಟ್ಟತ್ತು. ಮಡಿಕೇರಿ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜರ ಪುದಿಯ ಪ್ರಿನ್ಸಿಪಲ್ ಆಯಿತು. ಕಾಲೇಜರ ಇತಿಹಾಸ ವಿಭಾಗತ್ರ ಮುಖ್ಯಸ್ಥಗಳನ್ನು ಮೇಜರ್ ಡಾ ರಾಘವ ನೇಮಕ ಆಯಿತು.